ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ಕೇಳುವ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಶಿಕ್ಷಣ ಮಹತ್ವ ಕುರಿತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಅಂತಿಮ ಕೃಷಿ ವಿದ್ಯಾರ್ಥಿನಿಯರಾದ ಭಾಗ್ಯ ಮತ್ತು ಮಂದಿರ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಅಮರೀಶ್ ಆಶಿಹಾಳ್. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ತಾರಣೆ. ಹಾಗಾದರೆ ಈಗ ಕೇಳಿ ಕೃಷಿ ಶಿಕ್ಷಣ ಮಹತ್ವ ಕುರಿತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಅಂತಿಮ ಕೃಷಿ ವಿದ್ಯಾರ್ಥಿನಿಯರಾದ ಭಾಗ್ಯ ಮತ್ತು ಮಂದಿರ ಅವರೊಂದಿಗೆ ಮಾತುಕತೆ. ಪ್ರಸ್ತುತಿ ಅಮರೀಶ್ ಆಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸುಮಾರು ವರ್ಷಗಳಿಂದ ಕೃಷಿ ಶಿಕ್ಷಣದಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನ ಮೂಡಿಸಿದೆ. ಅಂತಂದ್ರೆ ಶಿಕ್ಷಣ, ಸಂಶೋಧನೆ, ವಿಸ್ತರಣೆ, ಹೀಗೆ ಹಲವಾರು ವಿಷಯಗಳ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡ್ತಾ ನವೀನ ನವೀನ ತಂತ್ರಜ್ಞಾನಗಳನ್ನ ಸಂಶೋಧನೆ ಮಾಡ್ತಾ ರೈತರಿಗೆ ಸೇವೆಯನ್ನ ಸಲ್ಲಿಸ್ತಿದೆ. ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ರಾಯಚೂರು ಕೃಷಿ ಮಹಾವಿದ್ಯಾಲಯದ ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿನಿಯರಾದಂತಹ ಕುಮಾರಿ ದಿವ್ಯ ಹಾಗೂ ಮಂದಿರ ಅವರು ನನ್ನ ಜೊತೆ ಇದ್ದಾರೆ. 4 ವರ್ಷಗಳ ಬಿಎಸ್ಸಿ ಪದವಿಯನ್ನ ಮುಗಿಸುವ ಹಂತದಲ್ಲಿದ್ದಾರೆ. ಇನ್ನೇನು ಆಗಸ್ಟ್ ವರೆಗೆ ಇದ್ದು ತಮ್ಮ ಬಾಹ್ಯ ಜಗತ್ತಿಗೆ ಮುಂದಿನ ಶಿಕ್ಷಣ ಆಗಿರ್ಬೋದು ಅಥವಾ ಬೇರೆ ವೃತ್ತಿಯಲ್ಲಿ ತೊಡಗಿಸಿಕೊಳ್ಳೋದಾಗಿರ್ಬೋದು, ಜೊತೆಗೆ ತಮ್ಮನ್ನ ತಾವು ಕೃಷಿಯಲ್ಲಿ ತೊಡಗಿಸಿಕೊಳ್ಳೋದಾಗಿರ್ಬೋದು, ಒಂದು ಬೇರೆ ಕ್ಷೇತ್ರಕ್ಕೆ ರೈತ ಬಾಂಧವರಿಗೆ ಸೇವೆಯನ್ನೇ ಸಲ್ಲಿಸುವಂತಹ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ಈ ನಿಟ್ಟಿನಲ್ಲಿ ತಮ್ಮ ಕೃಷಿ ವಿಚಾರವನ್ನ 4 ವರ್ಷಗಳ ಅವಧಿಯಲ್ಲಿ ಏನೇನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಲ್ಕೊಂಡ್ರು, ಕೃಷಿ ಶಿಕ್ಷಣ ಹೇಗೆ ಅನಿಸ್ತಿದೆ, ಏನು ಕೃಷಿ ಶಿಕ್ಷಣದ ಜೊತೆಗೆ ಮುಂದಿನ ವೃತ್ತಿ ಜೀವನವನ್ನ ಹೇಗೆ ಮಾಡ್ಕೋಬೇಕು ಎಂಬಂತಹ ಒಂದು ವಿಚಾರವನ್ನ ನನ್ನ ಜೊತೆ ಹಂಚಿಕೊಳ್ತಾರೆ. ಇಬ್ಬರಿಗೂ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಸ್ವಾಗತವನ್ನ ಕೋರ್ತಾ, ದಿವ್ಯ ಹೇಳಮ್ಮ, ನಿನ್ನ ಪರಿಚಯ, ನಿನ್ನ ಊರು ಯಾವುದು, ನಿಮ್ಮ ಮನೆತನದ ಹಿನ್ನೆಲೆ, ನಿಮ್ಮ ತಂದೆಯವರು ಏನ್ ಮಾಡ್ತಾರೆ? ಸರ್, ನನ್ನ ಹೆಸರು ದಿವ್ಯಾ ರಮೇಶ್ ಬೇಲೇರಿ ಅಂತ. ಯಲಬುರ್ಗಾದಲ್ಲಿ ಇರೋದು ನಾವು. ನಮ್ದು ಕೊಪ್ಪಳ ಜಿಲ್ಲೆ. ನಮ್ಮ ತಂದೆಯವರು ಪಟ್ಟಣ ಪಂಚಾಯತಿಯಲ್ಲಿ ಬಿಲ್ ಕಲೆಕ್ಟರ್ ಆಗಿದ್ದಾರೆ. ನಮ್ದು ಹೊಲ ಇದೆ, 4-5 ಎಕರೆ ಇದೆ, ಬಟ್ ನಾವು ಯಾವ್ದು ಹೊಲದಲ್ಲಿ ಕೆಲಸ ಮಾಡ್ತಿಲ್ಲ, ಲೀಸಿ ಕೊಟ್ಟಿದ್ದೀವಿ. ಹಂಗಾಗಿ ನನಗೆ ಹೊಲದಲ್ಲಿ ಹೆಂಗ್ ಬೆಳೀತಾರೆ ಏನು ಒಂದು ಗೊತ್ತಿರ್ಲಿಲ್ಲ. ಅಂದ್ರೆ ನಿಮ್ದು ಒಕ್ಕಲತನ ಇದೆ ಆದ್ರೂ ಕೂಡ ತಾವು ಕೃಷಿ ಮಾಡಲ್ಲ? ಹಾ, ಅಂದ್ರೆ ನಮ್ಮ ಅಜ್ಜಿ ತಾತ ಅವರೆಲ್ಲ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು ಸರ್, ಬಟ್ ನಮ್ ತಂದೆ ಎಂಪ್ಲಾಯ್ ಇದ್ದಾರಲ್ಲ, ಅವರು ಹೊಲದಲ್ಲಿ ಕೆಲಸ ಮಾಡಿಲ್ಲ, ನಮಗೂ ಹೊಲದಲ್ಲಿ ಹೋಗಿಲ್ಲ. ಸಂಕ್ರಾಂತಿ ಹಬ್ಬ ಬಂತಂದ್ರೆ ಎಳ್ಳಮಾಸಿ ದಿನ ಒಂದ್ಸತಿ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ ಅಷ್ಟೇನೆ, ಬಿಟ್ರೆ ನಮ್ಗೆ ಹೊಲದಲ್ಲಿ ಹೆಂಗ್ ಬೆಳಿತೀವಿ, ನಮ್ ತಿನ್ನೋ ಅನ್ನ ಹೆಂಗ್ ಬರುತ್ತೆ ಅಂತ ಕೂಡ ಗೊತ್ತಿರ್ಲಿಲ್ಲ. ಆದ್ರೂ ಕೂಡ ತಮ್ದು ಹಳ್ಳಿ ಜೀವನದ ಹಿನ್ನೆಲೆಯಿಂದ ತಾವು ಕೃಷಿ ಶಿಕ್ಷಣಕ್ಕೆ ಬಂದಿರಿ. ಹೇಳಮ್ಮ ಮಂದಿರ, ನಿನ್ನ ಪರಿಚಯ, ನಿನ್ನೂರು ಯಾವುದು, ನಿಮ್ಮ ಮನೆತನದ ಹಿನ್ನೆಲೆ, ನಿಮ್ ತಂದೆಯವರು ಏನ್ ಮಾಡ್ತಾರೆ, ನಿನ್ನ ಪರಿಚಯ ಮಾಡಿಕೊಡು. ನನ್ನ ಹೆಸರು ಮಂದಿರ, ನಾನು ಲಿಂಗ್ಸೂರಿಂದ ಬಂದಿದ್ದೀನಿ, ರಾಯಚೂರು ಡಿಸ್ಟಿಕ್. ನಮ್ಮ ತಂದೆ ಕೃಷಿಯಲ್ಲೇ ಇದ್ದಾರೆ ಸರ್, ಈಗ ಲೀಸಿಗೆ ಕೊಟ್ಟಿದ್ದಾರೆ, ಪಪ್ಪಾಯ ಬೆಳೆಯುತ್ತಾರೆ ನಮ್ಮ ಹೊಲದಲ್ಲಿ. ನಾವು ಹೊರಗಡೆ ಇರೋದ್ರಿಂದ ಅಪರೂಪಕ್ಕಾಗಿ ಹೊಲಕ್ಕೆ ಹೋಗ್ತೀವಿ, ಹಾಗೆ ಹಬ್ಬ ಬಂದ್ರೆ ಹಂಗೆ ಹೋಗ್ತಾ ಇರ್ತೀವಿ. ಅಂದ್ರೆ ಅವಾಗವಾಗ ಮಣ್ಣಿನ ವಾಸನೆ ನಿಮಗೆ ಇದೆ, ನಿಮ್ಮ ಹೊಲದಲ್ಲಿ ನೀವು ಓಡಾಡಿದಿರಿ, ಆಟ ಆಡಿದಿರಿ, ಬಂದಂತ ಒಂದು ಹಣ್ಣನ್ನ ತಾವು ತಿಂದಿರಿ. ಈಗ ಬಿಎಸ್ಸಿ ಕೃಷಿ ಅಂತಿಮ ವರ್ಷ, 4 ವರ್ಷದ ಪದವಿಯನ್ನ ಮುಗಿಸುವ ಹಂತದಲ್ಲಿದ್ದೀರಿ. ಹೇಗೆ ಸೀಟ್ ಸಿಕ್ತು ನಿಮ್ಗೆ? ಏನು ಮೊದಲ ಆಯ್ಕೆ ಕೃಷಿ ಇತ್ತ ಅಥವಾ ಏನು ವೈದ್ಯಕೀಯ ಇತ್ತ, ಹೇಗೆ? ಅಪರೂಪಕ್ಕೆ ಹೋಗೋ ಕಾರಣ ನಾವು ತಿಳ್ಕೊಳೋಣ ಹೇಗೆ ಕಷ್ಟ ಇರುತ್ತೆ ರೈತರದ್ದು, ಹೇಗೆ ನಮಗೆ ಊಟ ಮಾಡಲು ಅನ್ನ ಸಿಗುತ್ತೆ ಅಂತ ತಿಳ್ಕೊಳ ಆಸಕ್ತಿಯಿಂದ ಬಂದಿದ್ದೀವಿ ಸರ್. ನಿಮ್ಮ ಮೊದಲನೇ ಆಯ್ಕೆ ಕೃಷಿ ಇತ್ತ ಹೇಗೆ? ಹಾ ಸರ್. ಹೇಗೆ ಬಂದ್ಮೇಲೆ ಈಗ ತಾವು ಕೃಷಿಯನ್ನ ಮಾಡಿದವರೆಲ್ಲ ಹೊಲದಲ್ಲಿ ರೈತರ ಒಂದು ಯಾವ ಬೆಳೆಯನ್ನ ಬೆಳೀತಾರೆ, ಹೇಗೆ ಬೆಳೀತಾರೆ, ಇದರ ಮಾಹಿತಿ ನಿಮ್ಗೆ ಅವಾಗ ಹೋಗ್ತೀರಾ ಹೇಗೆ? ಇವಾಗ ಅಷ್ಟು ಹೋಗಿಲ್ಲ ಸರ್, ಮುಂಚೆ ಹೋಗಿ ನೋಡಿದಾಗ ಅವ್ರು ಕಷ್ಟ ಪಡೋದು ಎಲ್ಲ ನೋಡಿ ನಮ್ಗೆ ಅನ್ನಿಸ್ತಿತ್ತು, ಪಾಪ ಎಷ್ಟು ಕಷ್ಟ, ಇದನ್ನ ಈಸಿ ಮಾಡಕ್ ಏನಾದ್ರು ವೇ ಇದೆನಾ. ದಿವ್ಯ ಹೇಳಮ್ಮ, ಈಗ ತಮ್ಮದು 4 ಎಕರೆ ಭೂಮಿ ಇದ್ರು ಕೂಡ ಲೀಸಿ ಕೊಟ್ಟಿದ್ದಾರೆ ನಿಮ್ ತಂದೆಯವರು, ಪಟ್ಟಣ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರಂತ ಹೇಳಿದ್ರಿ. ಈಗ ನಿನ್ನ ಆಯ್ಕೆ ಮೊದಲು ಯಾವ್ದಿತ್ತು, ಕೃಷಿ ಇತ್ತ ಏನು ಅಥವಾ ವೈದ್ಯಕೀಯ ಇಂಜಿನಿಯರಿಂಗ್ ಇತ್ತ ಹೇಗೆ? ಇಲ್ಲ ಸರ್, ನನಗೆ ಕೃಷಿ ಬಗ್ಗೆ ನನಗೇನು ಗೊತ್ತಾ ಇರಲಿಲ್ಲ ಸರ್. ನನಗೆ ಮುಂಚೆ ಚಿಕ್ಕವಳಿದ್ದಾಗ ಈಗ ಅನ್ನ ಅಕ್ಕಿ ಅದೆಲ್ಲ ನೋಡ್ತಿದ್ವಿ, ಬಟ್ ಇದು ಹೆಂಗ್ ಬರುತ್ತೆ ಹೆಂಗಿಲ್ಲ ಅಂತ ಗೊತ್ತಿದ್ದಿಲ್ಲ ನನಗೆ. ಹಂಗಾಗಿ ನಾನು ಮುಂದೆ ಕೃಷಿಯಲ್ಲಿ ಏನಾದ್ರೂ ಮಾಡಬೇಕು ಅಂತ ಅನಿಸಿತ್ತು ನನಗೆ. ನಮ್ಮ ಅಪ್ಪ ಅಮ್ಮ ಈಗ ಅವ್ರಿಗೇನು ಗೊತ್ತಿಲ್ಲ, ಈಗ ಯಾವುದೇ ಸೆಕ್ಟರ್ ನಮಗೆ ಕ್ಲೋಸ್ ಆಗ್ಬೋದು, ಆದರೆ ತಿನ್ನಕ್ಕೆ ಅನ್ನ ಬೇಕು ಅಂತಂದ್ರೆ ರೈತ ಬೆಳಿಲೇಬೇಕು. ಹಂಗಾಗಿ ನಾವು ರೈತರು ಹೆಂಗ್ ಬೆಳೀತಾರೆ, ಅವ್ರ ಕಷ್ಟಗಳೇನು, ಆ ಬೆಳೆಗಳನ್ನ ಬೆಳೆಯೋದಕ್ಕೆ ಅವರು ಏನೇನೆಲ್ಲ ಮಾಡಬೇಕು ಅಂತ ನಂಗೆ ತಿಳ್ಕೊಬೇಕಂತ ಆಸಕ್ತಿ ಇತ್ತು ಸರ್. ಹಂಗಾಗಿ ಪಿ ಯು ಸಿ ಆದ್ಮೇಲೆ ನಾನು ಬಿ ಎಸ್ ಸಿ ಅಗ್ರಿನೇ ಮಾಡಬೇಕು ಅಂತ ಇತ್ತು ಸರ್. ಸಿ ಇ ಟಿ ಎಕ್ಸಾಮ್ ಬರೆದ್ವಿ, ಅದರಲ್ಲಿ ರ್ಯಾಂಕಿಂಗ್ ಚೆನ್ನಾಗಿ ಸಿಕ್ತು, ಸೊ ರಾಯಚೂರು ಕಾಲೇಜ್ ಆಪ್ಟ್ ಮಾಡಿಕೊಂಡೆ ಸರ್. ಅಂದ್ರೆ ರಾಯಚೂರು ಕಾಲೇಜ್ ಆಯ್ಕೆ ಮಾಡ್ಕೊಳ್ಳೋಕಂತ ಮುಂಚೆ ಏನಾದ್ರೂ ಬೆಂಗಳೂರು ಮೈಸೂರು ಆ ಕಡೆ ಎಲ್ಲಾದ್ರೂ ಧಾರವಾಡ ಅದನ್ನ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಇತ್ತ? ಅಂದ್ರೆ ಸರ್ ನನಗೆ ಬೇರೆ ಬೇರೆ ಕಡೆ ಓದ್ಬೇಕು ಅಂತ ಬಹಳ ಆಸೆ ಸರ್. ಮುಂಚೆ ನಾನು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಕುಕ್ನೂರಲ್ಲಿ ಓದಿದ್ದೆ ಸರ್. ಅದಾದ್ಮೇಲೆ ಈಗ ನಮ್ಮ ಡಿಸ್ಟಿಕ್ ಅಲ್ಲಿ ಓದಿದ್ನಲ್ಲ, ನೆಕ್ಸ್ಟ್ ಬೇರೆ ಕಡೆ ಓದೋಣ ಅಂತಂದ್ರೆ ನಾನು ಪಿ ಯು ಸಿ ನೆಲ್ಲ ಧಾರವಾಡದಲ್ಲಿ ಮುಗಿಸಿದ್ದೆ ಸರ್. ಈ ಕಡೆ ರಾಯಚೂರು ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ನಾನು ಓದಿರ್ಲಿಲ್ಲ, ಅದಕ್ಕೆ ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ಬಹಳ ಕಷ್ಟ ಇರುತ್ತೆ ರೈತರಿಗೆ, ಮಳೆ ಬರಲ್ಲ ಇದು ಬರಲ್ಲ, ಸೊ ಈ ಕಡೆಯನ್ನ ನಾನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ರಾಯಚೂರು ಕಾಲೇಜ್ ಆಪ್ಟ್ ಮಾಡ್ಕೊಂಡೆ. ಹೇಗಮ್ಮ ಅಡ್ಮಿಷನ್ ತಗೊಂಡ್ಮೇಲೆ ಇಲ್ಲಿನ ವಾತಾವರಣ, ಫಸ್ಟಿಗೆ ಬಂದಾಗ ಕೃಷಿ ಶಿಕ್ಷಣ ಅಂದ್ರೆ ಹೇಗಿರುತ್ತಾ, ಏನಾದರೂ ಒಂದು ಭಯ ಆಯ್ತಾ ಹೇಗೆ, ಅಥವಾ ಏನೋ ಆಸಕ್ತಿಯಿಂದ ನೋಡಿಕೊಂಡು ಇರ್ಬೋದಾ ಅಂತ ಅನಿಸುತ್ತೆ 4 ವರ್ಷ? ಸ್ಟಾರ್ಟಿಂಗ್ ಬಂದಾಗ ಸರ್ ಇದೆಲ್ಲ ನೋಡಿದ್ಮೇಲೆ ಇಲ್ಲಿ ಬಿಸಿಲು ಜಾಸ್ತಿ, ಇಲ್ಲಿ ಇರಕ್ಕಾಗುತ್ತಾ ಇಲ್ಲ ಅಂತ ಅನಿಸಿದ್ದು ನಿಜ ಸರ್. ಆದ್ರೆ ಇಲ್ಲಿ ಬಂದ್ಮೇಲೆ ಅನಿಸಿದ್ದೇನು ಅಂತಂದ್ರೆ, ನಮ್ಗೆ ಬೆಳೆನ ಹೆಂಗ್ ಬೆಳಿತಾರ ಅಂತ ಗೊತ್ತಿದ್ದಿಲ್ಲ ಏನಿದ್ದಿಲ್ಲ. ಆದ್ರೆ ಫಸ್ಟ್ ಇಯರ್ ಬಂದಾಗ ನಮ್ಗೆ ಸೆಕೆಂಡ್ ಸೆಮ್ ಅಲ್ಲಿ ತೊಗರಿ ಬೆಳೆ ಬಿತ್ತಕ್ ಕೊಡ್ತಾರೆ ಸರ್. ಅವ್ ಬಿತ್ತ ಕೊಟ್ಟಾಗ ನನಗೆ ಸ್ಟಾರ್ಟಿಂಗ್ ಬಹಳ ಖುಷಿ ಇತ್ತು, ಏನ್ ಬಿಡು ಇದನ್ನ ಬೆಳಿಬಹುದು ನಾವು, ಬಿತ್ತಬಹುದು, ಬೆಳೆ ಬಂದ್ಬಿಡುತ್ತೆ ಅಂತ. ಬಟ್ ನಮ್ಗೆ ಅದೊಂದು ಸೆಮ್ ಅಲ್ಲಿ ಕೊಟ್ಟಾಗ ಸರ್, ನಾವೇ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿದಾಗ ಬಿತ್ತನೆ ಮಾಡಿ 2 ದಿನ ನಾವು ಎದ್ದೇಳಕ್ ಆಗಿಲ್ಲ ಸರ್. ಅವಾಗ ಎಷ್ಟು ಪೇನ್ ಆಗಿತ್ತು ನಮಗೆ, ಕೈಕಾಲೆಲ್ಲ ನೋವಾಗಿತ್ತು, ಎಷ್ಟು ಕಷ್ಟ ಅಂತ ನನಗೆ ಅವತ್ತು ಗೊತ್ತಾಗಿದ್ದು ಸರ್. ರೈತರು ಎಷ್ಟು ಕಷ್ಟ ಪಡ್ತಾರ, ಜಸ್ಟ್ ನಾವು ಬಿತ್ತದಕ್ಕೆ ಹಿಂಗ್ ಮಾಡ್ತಾ ಇದೀವಿ, ಅವ್ರು ಸ್ಟಾರ್ಟಿಂಗ್ ಬಿತ್ತರಿಂದ ಹಿಡ್ಕೊಂಡು ಇವನ್ ಮಳೆ ಬರುತ್ತಾ ಇಲ್ಲ, ಎಲ್ಲಾ ಕಷ್ಟನೂ ಅನುಭವಿಸ್ಬೇಕು, ಮನೇನು ಹ್ಯಾಂಡಲ್ ಮಾಡ್ಬೇಕು, ಇಂಥದೆಲ್ಲ ಇಟ್ಕೊಂಡು ಕೂಡ ಅವರು ಹೆಂಗ್ ಜೀವನ ಮಾಡ್ತಾರೆ ಅಂತ ಅವತ್ತು ಗೊತ್ತಾಗಿದ್ದು ಸರ್ ನನಗೆ. ಮಂದಿರ ಹೇಳಮ್ಮ, ಈಗ ತಮ್ಮದು ಕೃಷಿ ಕುಟುಂಬ ಇದ್ರು ಕೂಡ ತಾವು ತಂದೆಯವ್ರ ಜೊತೆ ಹೊಲಕ್ಕೆ ಹೋಗಿಲ್ಲ, ದುಡಿದು ಅದರ ಒಂದು ಅನುಭವ ತಮಗೆ ಕಡಿಮೆ. ಇಲ್ಲಿ ವಿಶ್ವವಿದ್ಯಾಲಯಕ್ಕೆ ಬಂದ್ಮೇಲೆ ಇವು 4 ವರ್ಷಗಳ ಅವಧಿಯಲ್ಲಿ ಏನೇನು ಕಲ್ಕೊಂಡ್ರಿ, ಇಲ್ಲಿನ ಒಂದು ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಊಟ ವ್ಯವಸ್ಥೆ, ನಿಮಗೆ ಹೇಗೆ ಅನಿಸುತ್ತೆ? ಇಲ್ಲಿ ಎಲ್ಲ ಚೆನ್ನಾಗಿದೆ ಸರ್, ನಮಗೆ ಬೇಕಾಗಿರೋ ಎಲ್ಲ ಅನುಕೂಲವಿದೆ. ಸ್ವಲ್ಪ ವರ್ಕ್ ಲೋಡ್ ಹೆಚ್ಚಾಗುತ್ತೆ ಸರ್, ಅಭ್ಯಾಸ ಇರಲಾರ್ದ ಕಾರಣ ಬಿಸಿಲು ಅದು ಜಾಸ್ತಿ ಇರೋದಕ್ಕೆ ಕೆಲಸ ಮಾಡಿ ಬಂದು ಓದೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಮ್ಮ ಟೀಚರ್ಸ್ ಬಹಳ ಕೋಆಪರೇಟಿವ್ ಇರೋದ್ರಿಂದ ಸ್ವಲ್ಪ ಈಸಿ ಮಾಡಿಕೊಟ್ಟಿದ್ದಾರೆ. ಹೇಗಮ್ಮ ಈ 4 ವರ್ಷ ಸಬ್ಜೆಕ್ಟ್ಗಳು ಬಹಳ ಬರ್ತವೆ, ಮೊದಲನೇ ವರ್ಷ, 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ, ಸಿಲೆಬಸ್ ಏನಾದರೂ ಹೈ ಆಗುತ್ತಾ ಅಥವಾ ಏನಾದರೂ ಪ್ರಾಕ್ಟಿಕಲ್ ಸಿಲೆಬಸ್ ಏನು ನಿಮ್ಗೆ ಅನುಕೂಲ ಆಯಿತು ಅಥವಾ ಏನು ಅನಿಸಿತ್ತು ನಿಮಗೆ? ಫಸ್ಟ್ ಇಯರ್ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಯ್ತು ಸರ್, ಅದೇ ಬಂದಿದ್ವಿ, ಪಿ ಯು ಸಿ ಅಲ್ಲೇ ಬೇರೆ ಇತ್ತು, ಡಿಗ್ರಿ ಮೆಥಡ್ ಆಫ್ ರೀಡಿಂಗ್ ಬೇರೆ ಇತ್ತು. ಬಟ್ ಆಮೇಲೆ ಗೊತ್ತಾಯ್ತು ಸರ್, ಸೊ ಇಟ್ ವಾಸ್ ಈಸಿ ಇತ್ತು ಸರ್. ಪ್ರಾಕ್ಟಿಕಲ್ ವರ್ಕ್ ಸ್ವಲ್ಪ ಹೆವಿ ಆಗ್ತಿತ್ತು ಸರ್ ರೀಡಿಂಗ್ ಮಾಡಿ. ಈಗ ಅಗ್ರಿಕಲ್ಚರ್ ಅಪ್ಪ ಅಂತಂದ್ರೆ ಈಗ ಬಿ ಎ ಓದ್ದಂಗೆ ಅಥವಾ ಏನು ಎಂ ಬಿ ಬಿ ಎಸ್ ಓದ್ದಂಗೆ ಕ್ಲಾಸ್ ರೂಮ್ ಮಧ್ಯದನೇ ಇರ್ತೀವಿ ಅನ್ನೋದು ಒಂದು ತಲೆಯಾಗಿರ್ತದೆ. ಬಟ್ ನಾವು ಇಲ್ಲಿ ಕ್ಷೇತ್ರಕ್ಕೆ ಬಂದಾಗ ಅಥವಾ ಅಡ್ಮಿಷನ್ ಆದ್ಮೇಲೆ ನಾವು ಫೀಲ್ಡಿಗೆ ಹೋದಾಗ ಇದರ ಒಂದು ನಮಗೆ ನಿಜ ಸ್ವರೂಪ ಗೊತ್ತಾಗುತ್ತೆ. ಹೊರಗಿನ ಕಡೆ ಅಗ್ರಿಕಲ್ಚರ್ ಅಂದ್ರೆ ಬಹಳ ಈಸಿ ಅಂತಾನೆ ಅನ್ಕೋತಾರೆ, ಇಲ್ಲಿ ಬಂದಿರೋರ್ಗೆ ಗೊತ್ತು ಅಗ್ರಿಕಲ್ಚರ್ ಏನು, ಅಗ್ರಿಕಲ್ಚರ್ ಕಷ್ಟಗಳೇನು. ಕೆಲವರು ಅಂತಾರೆ ಅವ್ನು ಒಕ್ಕಲ್ತನ ಮಾಡ್ತಾನಪ್ಪ ಚಲೋತ್ತಂಗೆ ಲಾಭ ಗಳಿಸ್ತಾನೆ, ಏ ಅವ್ರದ್ದು ಭೂಮಿ ಇದೆ ಅಂತಂದ್ಬಿಟ್ಟು ಸಾಮಾನ್ಯವಾಗಿ ನಾವು ಆರಾಮಾಗಿ ಮಾತಾಡ್ತೀವಿ. ಬಟ್ ಈಗ ಅಗ್ರಿಕಲ್ಚರ್ ಒಳಗೆ ಇಳಿದಾಗ ಅದರ ಆಳ ಆಗಲ್ಲ ನಮಗೆ, ಲಾಭ ನಷ್ಟ ಕಷ್ಟಗಳು ಬೆಲೆ ಅವು ಇವೆಲ್ಲ ಗೊತ್ತಾಗುತ್ತೆ. ಏನಮ್ಮ ರೈತರ ಸಮಸ್ಯೆಗಳಿಗೆ, ತಾವೊಬ್ಬ ರೈತ ಕುಟುಂಬದಿಂದ ಬಂದವರಾದ್ಮೇಲೆ ರೈತ ಬಾಂಧವರ ಸಮಸ್ಯೆಗಳಿಗೆ ಏನು ಗುರುತನ್ನ ತಾವು ಮಾಡಿದಿರಿ? ಅವ್ರ ಕೀಟಗಳ ಬಾಧೆ ಆಗಿರ್ಬೋದು, ರೋಗಗಳ ಬಾಧೆ ಆಗಿರ್ಬೋದು. ರೈತರು ತಾವು ಕ್ಷೇತ್ರ ಮಟ್ಟದಲ್ಲಿ ಈಗಾಗಲೇ ರಾವೆಯನ್ನ ತರಬೇತಿಯನ್ನ ಮುಗಿಸಿದ್ರಿ, ಅಲ್ಲಿ ರೈತ ಬಾಂಧವರು ಏನ್ ತಪ್ಪು ಮಾಡ್ತಾರೆ? ಅವರೆಲ್ಲ ಕೆಮಿಕಲ್ ಪೆಸ್ಟಿಸೈಡ್ಸ್ ಮೇಲೆ ಬಹಳ ಡಿಪೆಂಡ್ ಆಗ್ತಾರೆ ಸರ್. ಇನ್ನು ಜಾಸ್ತಿ ತಿಳ್ಕೊಂಡ್ರೆ ಸೊಲ್ಯೂಷನ್ ಸಿಗ್ತವೇನೋ, ಬಟ್ ಎಕ್ಸ್ಪೋಜರ್ ಸ್ವಲ್ಪ ಕಮ್ಮಿ ಇದೆ ಸರ್ ಎಲ್ಲ ರೈತರಿಗೂ. ಅವ್ರವ್ರ ಮಧ್ಯೆ ಅಷ್ಟೇ ಮಾತಾಡ್ಕೊಂಡು ಇದು ಮಾಡ್ತಾರೆ ಸರ್, ಹೊರತು ಯಾರಾದ್ರೂ ರಿಸರ್ಚ್ ಪೀಪಲ್ ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗ್ ಬರುತ್ತೆ ಅಂತ. ರೈತ ಬಂದವರಿಗೆ ಬೆಳೆ ಹಾಕಿರೋದು ಮೇಲೆ ಅದು ಗೊಬ್ಬರ ಹಾಕೋದು, ಎಣ್ಣೆ ಹೊಡೆಯೋದು, ಎಷ್ಟು ಪ್ರಮಾಣದಲ್ಲಿ ಯಾವ್ದಿದೆ ಮಾರ್ಕೆಟ್ ಅಲ್ಲಿ, ಯಾವ್ದು ಅಪ್ಗ್ರೇಡ್ ಆಗಿದೆ, ಏನ್ ತಂತ್ರಜ್ಞಾನ ಇದನ್ನ ಅದು ತಿಳುವಳಿಕೆ ಚಿನ್ನ ಕಡಿಮೆ ಅಂತೀರಾ? ಹಾ ಸರ್, ಎಲ್ಲಾರ್ಗು ಎಲ್ಲ ಗೊತ್ತಿರಲ್ಲ, ಸ್ವಲ್ಪ ಸ್ವಲ್ಪ ತಿಳ್ಕೊತಾರೆ, ಪೂರ ತಿಳ್ಕೊಂಡ್ ಮಾಡಿದ್ರೆ ಈಸಿ ಆಗುತ್ತೇನೋ ಅಂತ ನನ್ನ ಅಭಿಪ್ರಾಯ. ಈಗ ಸುಮಾರು 75-80 ದಿನಗಳ ಕಾಲ ತಾವು ಗ್ರಾಮೀಣ ಮಟ್ಟದಲ್ಲಿ ಇದ್ರಿ, ಹಳ್ಳಿಯಲ್ಲಿದ್ರಿ, ಹೇಗೆ ಅನಿಸಿತು ಹಳ್ಳಿ ಜೀವನ? ಅಲ್ಲಿ ತಾವು ವಾಸ ಮಾಡಿಕೊಂಡು ಅಲ್ಲಿ ಜನಜೀವನವನ್ನ ತಿಳ್ಕೊಳ್ಳಿಕ್ಕೆ, ರೈತರ ಒಡನಾಟ, ರೈತರ ಕ್ಷೇತ್ರದಲ್ಲಿ ಅಲ್ಲೇ ಇರೋದ್ರಿಂದ ರೈತರ ಒಂದು ಸಮಸ್ಯೆ ಒಡನಾಟ, ಅದು ನಮಗೆ ಹೇಗೆ ಅನಿಸ್ತು, ಏನು ಲಾಭ ಆಯ್ತು ನಿಮಗೆ? ನಾವಿದ್ದ ಊರಲ್ಲಿ ಎಲ್ಲ ರೈತರಿಗೂ ಅಗ್ರಿಕಲ್ಚರ್ ಬಗ್ಗೆ ಬಹಳ ನಾಲೆಜ್ ಇತ್ತು ಸರ್, ನಮ್ಗಿನ್ನ ಜಾಸ್ತಿ ಅವ್ರಿಗೆ ನಾಲೆಜ್ ಇತ್ತು, ಯಾವ ಪೆಸ್ಟಿಸೈಡ್ಸ್ ಬಂದಿದೆ, ಯಾವ ಫರ್ಟಿಲೈಸರ್ಸ್ ಹೊಸ್ತಾಗಿದೆ ಅದೆಲ್ಲ, ಹಂಗಾಗಿ ನಾವೇ ಇನ್ನು ಅವರಿಂದ ತಿಳ್ಕೊಂಡಿದೀವಿ ಅಂತ ಅನ್ನಿಸ್ತು ಸರ್. ಅವ್ರು ಆಲ್ರೆಡಿ ನಮ್ಗಿನ್ನ ಚೆನ್ನಾಗಿ ಸೈಂಟಿಫಿಕ್ ನೇಮ್ ಹೇಳ್ತಿದ್ರು, ಎಲ್ಲ ಹೇಳ್ತಿದ್ರು. ಮತ್ತೆ ಅಲ್ಲಿ ಪಾಪ ಕಷ್ಟ ಇತ್ತು ಸರ್, ನೀರಿಂದು ಮಳೆ ಬರಬೇಕು ಅಂತ, ಇಷ್ಟರಲ್ಲೇ ಬಿತ್ತಬೇಕು, ನೀರ್ ಕಟ್ಟೋದು ಎಲ್ಲ, ರಾತ್ರಿ ಎಲ್ಲ ಹೋಗ್ತಿದ್ರು ಸರ್ ನೀರ್ ಕಟ್ಟಕ್ಕೆ, ಹಂಗಾಗಿ ಕಷ್ಟ ಇತ್ತು ಸರ್ ಸ್ವಲ್ಪ, ಆದ್ರೆ ಚೆನ್ನಾಗಿತ್ತು ಸರ್. ನೋಡಮ್ಮ, ಕ್ಲಾಸ್ ರೂಮಿಗೂ ಮತ್ತೆ ಕ್ಷೇತ್ರಕ್ಕೂ ತಾವು ಏನು ವ್ಯತ್ಯಾಸವನ್ನ ಗಮನಿಸಿಕೊಂಡ್ರೆ, ಪ್ರಾಕ್ಟಿಕಲ್ ಆಗಿ ಕ್ಷೇತ್ರದಲ್ಲಿ ಇರೋದಕ್ಕೂ ಮತ್ತೆ ಥಿಯರಿ ಆಗಿ ನಾವು ಪುಸ್ತಕ ಓದೋದಕ್ಕೂ? ಕ್ಲಾಸ್ ರೂಮ್ ಅಲ್ಲಿ ಇರೋದು ಸರ್ ಒಂದೆರಡು ದಿನ ಕೂತು ಓದಿದ್ರೆ ಮುಗಿದೋಗಿರ್ತಿತ್ತು ಸರ್, ಆದ್ರೆ ಹೊರಗಿನ ಪ್ರಾಕ್ಟಿಕಲ್ ಅಲ್ಲಿ ನಿಮಿಷ ನಿಮಿಷಕ್ಕೂ ಕೆಲಸ ಇರ್ತಿತ್ತು ಸರ್. ಹೌದು, ಒಂದು ಜವಾಬ್ದಾರಿ ಇರ್ತಿತ್ತು ಸರ್ ಹೊರಗಿನ ಪ್ರಾಕ್ಟಿಕಲ್ ಕ್ಲಾಸಸ್ ಅಲ್ಲಿ, ಅದೇ ಕ್ಲಾಸ್ ರೂಮ್ ಅಲ್ಲಿ ಬರೀ ಓದೋದು ಅಷ್ಟೇ ಇತ್ತು ಸರ್. ಈಗ ದಿವ್ಯ, ಈಗ ಮಹಿಳೆಯರ ಒಂದು ಸ್ಥಿತಿಗತಿಗೆ ಬಂದಾಗ, ಈಗ ನಾವು ಬಿಎಸ್ಸಿ ಅವಾಗ ಕೃಷಿಯನ್ನು ಮಾಡೋದು, ಬಿಎಸ್ಸಿ ಅಗ್ರಿ ಶಿಕ್ಷಣವನ್ನು ಪಡೆದುಕೊಳ್ಳೋದು ಈ ಗಂಡ್ಮಕ್ಳು ಮಾಡ್ತಿದ್ರು ಅಂತಂದ್ಬಿಟ್ಟು, ಈಗ ಹೆಣ್ಮಗಳಾಗಿ ನೀನು ಈಗ ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಕೃಷಿ ಪದವಿಯನ್ನು ಮುಗಿಸುವ ಹಂತದಲ್ಲಿದ್ದು, ಇದು ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಓದಕ್ಕೆ? ಇಲ್ಲ ಸರ್, ಇದು ಹೆಣ್ಮಕ್ಳಿಗೆ ಈಗಿನ ಕಾಲದಲ್ಲಿ ಯಾವುದು ಕಷ್ಟ ಅಂತ ಏನಿಲ್ಲ ಸರ್, ಅವ್ರೆಲ್ಲದರಲ್ಲೂ ಮುಂದೆ ಬರಬಹುದು. ಈ ಕೃಷಿನ ಬರೀ ಗಂಡ್ಮಕ್ಳೆ ಮಾಡಬೇಕು ಅಂತ ಏನಿಲ್ಲ ಸರ್, ಈಗ ನೀವು ನಾವೇ ನೋಡ್ಬೋದು ಲೇಬರ್ಸ್ ಆಗಿ ಎಷ್ಟೊಂದು ಜನ ಹೆಣ್ಮಕ್ಳು ಹೋಗ್ತಿರ್ಬೇಕಾದ್ರೆ ನಮಗೆ ಅವ್ರಕ್ಕಿಂತ ಜಾಸ್ತಿನೇ ಶಕ್ತಿ ಇದೆ, ಹಾಗಾಗಿ ನಮ್ಗೆ ಇದೇನು ಕಷ್ಟ ಅನ್ಸಲ್ಲ ಸರ್, ನಾವು ಕೂಡ ಕೃಷಿಯಲ್ಲಿ ಹೆಸರು ಮಾಡ್ಬೋದು. ಶ್ರಮದಾಯಕ ಕೆಲಸವನ್ನು ಮಾಡೋದಂಥದ್ದು, ಜೊತೆಗೆ ನಿರ್ಣಯವನ್ನು ತೆಗೆದುಕೊಳ್ಳುವಂಥದ್ದು, ಈ ಹೊಲದಲ್ಲಿ ಈ ಬೆಳೆನ ಹಾಕಬೇಕು, ಈ ಮಾರ್ಕೆಟಲ್ಲಿ ಇದು ಇದೆ, ರೈತ ಮಹಿಳೆ ತಾನೇ ಒಂದು ಮನೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ಕಷ್ಟ ಆಗುತ್ತೆ ಹೇಗೆ ತಾವು ಗ್ರಾಮೀಣ ಮಟ್ಟದಲ್ಲಿ ರಾವೆಯಲ್ಲಿ ನೋಡಿದಾಗ? ಇಲ್ಲ ಸರ್, ರಾವೆಯಲ್ಲಿ ನೋಡಿದಾಗ ಏನಾಗುತ್ತೆ ಅಂದ್ರೆ, ಹಳ್ಳಿಯಲ್ಲಿ ನೋಡಿದಾಗ ಅವರಿಗೆ ಅಷ್ಟು ಬರೀ ಗಂಡ್ಮಕ್ಳೇ ತಾವೇ ಮುಂದೆ ಹರಿದು ಎಲ್ಲ ಡಿಸಿಷನ್ ತಗೋತಾ ಇರ್ತಾರೆ ಸರ್, ಹೆಣ್ಮಕ್ಳಿಗೆ ಅಷ್ಟಾಗಿ ಅವರು ಮಹತ್ವ ಕೊಡಲ್ಲ ಅಲ್ಲಿ. ಬಟ್ ಅದನ್ನ ಇವಾಗ ನಾವು ಓದಿದೀವಲ್ಲ ಸರ್, ನಾವು ಹಳ್ಳಿಯಲ್ಲೇ ಹೋಗಿ ಅವ್ರಿಗೆ ಎನ್ಕರೇಜ್ ಮಾಡ್ಬೇಕು ಸರ್, ನೀವು ಎದರಲ್ಲೂ ಕಮ್ಮಿ ಇಲ್ಲ, ನೀವು ಮುಂದೆ ಹರಿಬಹುದು, ಮನೆಯಲ್ಲೇ ಡಿಸಿಷನ್ ತಗೋಣಕ್ಕೆ ಇದೈತಂದ್ರೆ ಹೊಲದಲ್ಲೂ ಮಾಡಬಹುದು ಅಂತ ಹೇಳ್ಬೋದು. ಜೊತೆಗೆ ಆರೋಗ್ಯ ಸಮಸ್ಯೆ ಬಂದಾಗ, ಈಗ ಹೆಣ್ಮಕ್ಳು ಕೆಲವೊಂದು ಆರೋಗ್ಯಗಳ ಸಮಸ್ಯೆ ಹಳ್ಳಿಯಲ್ಲಿ ಬಹಳಷ್ಟು ಕೇರ್ಲೆಸ್ ಮಾಡ್ತಾರೆ. ಈಗ ಪೌಷ್ಟಿಕತೆ ಆಗಿರ್ಬೋದು, ಹೆಣ್ಮಕ್ಳಿಗೆ ಒತ್ತಡದ ಬದುಕಾಗಿರ್ಬೋದು, ಮನೆಯನ್ನ ನೋಡ್ಕೋಬೇಕು, ಜೊತೆಗೆ ಕ್ಷೇತ್ರವನ್ನ ಹೊಲನು ನೋಡ್ಕೋಬೇಕು, ಇಂತಹ ಒತ್ತಡದಲ್ಲಿ ಮಹಿಳೆ ಹೇಗೆ ಗ್ರಾಮೀಣ ಭಾಗದಲ್ಲಿ ನಾವು ನೋಡಿದಾಗ? ನಾವು ಆ ತರ ಇದೆ ಸರ್ ಎಲ್ಲದ್ರಲ್ಲೂ, ಹಂಗಾಗಿನೇ ಹಳ್ಳಿ ಕಡೆ ಬಹಳ ಮಹಿಳೆಯರನ್ನ ಮುಂದೆ ಹೋಗಕ್ಕೆ ಬಿಡಲ್ಲ ಸರ್, ಅವರು ಮನೆಯಲ್ಲಿ ಮಕ್ಕಳು ನೋಡ್ಕೊಳ್ಳಿ ಇದು ನೋಡ್ಕೊಳ್ಳಿ ಅಂತ ಬಿಟ್ಬಿಡ್ತಾರೆ ಸರ್. ಅದೇ ಇವಾಗಿನ ಕಾಲದಲ್ಲಿ ನಮ್ ಕಡೆ ಬಂದ್ರೆ ನಮಗೆ ಗೊತ್ತಿರುತ್ತೆ ಸರ್ ಯಾವ ಸಿಚುವೇಶನ್ ಅಲ್ಲಿ ಯಾವ ತರ ಇರಬೇಕು ಅಂತೇಳಿ, ಹಂಗಾಗಿ ನಾವು ಹೆಲ್ತ್ ಕಡೆನೂ ಗಮನ ಕೊಟ್ಕೊಂಡು ಈ ಕಡೆ ಇದನ್ನು ಮಾಡ್ತೀವಿ. ಬಟ್ ಹಳ್ಳಿ ಕಡೆ ಹಂಗಾಗಲ್ಲ ಸರ್, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತಂತಾನೆ ಅವ್ರಿಗೆ ಬಹಳ ಇದ್ ಮಾಡ್ಬಿಡ್ತಾರೆ ಸರ್. ಯಾಕಂತಂದ್ರೆ ಈಗ ಗಂಡ್ಮಕ್ಳಾದ್ರಪ್ಪ ಅಂತಂದ್ರೆ ಅವರಿಗೆ ಪೌಷ್ಟಿಕ ಆಹಾರ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಕೇರಿಂಗ್ ಆಗಿರ್ಬೋದು, ಜಾಸ್ತಿ ಒಲವನ್ನ ಗಂಡ್ಮಕ್ಳ ಕಡೆ ತೋರಿಸ್ತಾರೆ ಹಳ್ಳಿಯಲ್ಲಿ. ಸ್ವಲ್ಪ ಏ ದುಡಿಯೋನು ಗಂಡ್ಮಗ ಹೆಣ್ಮಕ್ಳೇನು ಹೋಗೋಳು ಹೊರಗಡೆ, ಆ ತರದ ಒಂದು ಮನೋಭಾವ ಇನ್ನೂ ಕೂಡ ನಮ್ಮಲ್ಲಿದೆ. ಹೇಗೆ ತಾವೊಬ್ಬ ಕೃಷಿ ವಿದ್ಯಾರ್ಥಿನಿಯಾಗಿ ಇದು ತಾರತಮ್ಯ ಇದೆ ಅಂತ ಕಾಣಿಸುತ್ತಾ? ತಾರತಮ್ಯ ಇದೆ ಸರ್, ನಾವು ಮಟ್ಮಾರಿಯಲ್ಲಿ ಇದ್ವಿಲ್ಲ ಸರ್, ನಾವು ನಮ್ದು ರಾವೆ ಅಲ್ಲೇ ಇತ್ತು ಸರ್, ನಾವು ಅಷ್ಟು ಹುಡುಕಾಡಿದ್ರು ಕೂಡ ಅಲ್ಲಿ ಒಬ್ಬ ರೈತ ಮಹಿಳೆ, ಯಾಕಂದ್ರೆ ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಏನ್ ಹೇಳ್ತೀವಲ್ಲ, ಆ ತರ ಒಬ್ಬ ರೈತ ಮಹಿಳೆ ಸಿಕ್ಕಿಲ್ಲ ಸರ್ ನಮ್ಗೆ, ಅಂದ್ರೆ ಬಹಳ ಕಡಿಮೆ. ಅವರು ಎಲ್ಲ ಹುಡುಕಾಡಿದ್ರು ಕೂಡ ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಹೇಳಿ ಒಬ್ಬ ಗಂಡ್ಮಕ್ಳು ತರ ಇರ್ತಿದ್ರು ಹೊರತು, ಬಟ್ ಹೆಣ್ಮಕ್ಳು ನಮ್ಗೆ ಸಿಕ್ಕಿರೋದು ಬಹಳ ಕಡಿಮೆ ಸರ್. ಇದ್ರು ಕೂಡ ಚಿಕ್ಕ ಪುಟ್ಟ 2-3 ಎಕರೆ ಹೊಲದಲ್ಲಿನೇ ಅವರು ಅದೇ ಹತ್ತಿ ಅದೇ ಮೆಣಸಿನಕಾಯಿ ಬೆಳ್ಕೊಂಡು ಅಷ್ಟರಲ್ಲಿನ ತಮ್ಮ ಜೀವನ ಸಾಗಿಸ್ತಾ ಇದಾರೆ ಸರ್. ಹೇಗೆ ಕಷ್ಟ ಅನ್ಸಿರಲ್ವಾ ರಾವೆ ಸರ್? ನಾವು ಹಳ್ಳಿ ಜೀವನನ ಕಣ್ಣಾರೆ ನೋಡಿದ್ದೆ ನಾವು ರಾವೆಯಲ್ಲಿ ಸರ್. ಮುಂಚೆಯಿಂದ ನಾವೆಲ್ಲ ಸಿಟಿ ಲೈಫ್ ಅಲ್ಲಿ ಇರ್ತೀವಿ, ನಮ್ಗೆ ರೈತರ ಕಷ್ಟನ ಹತ್ತಿರದಿಂದ ನೋಡಿದ್ದೆ ರಾವೆಯಲ್ಲಿ. ಅವರು ಎಷ್ಟು ಕಷ್ಟಪಡ್ತಾರೆ, ಒಂದು ಅವರಿಗೆ ಯಾವ ವೆರೈಟಿ ಬೆತ್ತಬೇಕು ಅಂತ ಗೊತ್ತಿರಲ್ಲ ಸರ್ ಮುಂಚೆಯಿಂದನು. ಆ ವೆರೈಟಿ ಏನಾದ್ರು ತಬ್ಬಿದ್ಬಿಟ್ರೆ ಇಳುವರಿ ಕಡಿಮೆ ಬರುತ್ತೆ ಸರ್ ಅವ್ರಿಗೆ. ಹಂಗಾಗಿ ಅವ್ರಿಗೆ ಮುಂಚೆಯಿಂದನೂ ಅವರಿಗೆ ಯಾವ ವೆರೈಟಿ ಬಿತ್ತಬೇಕು, ಯಾವ ಸ್ಪ್ರೇ ಹೊಡಿಬೇಕು ಅಂತ ನಮ್ಮ ಯೂನಿವರ್ಸಿಟಿಯಿಂದ ಏನಾದ್ರು ನಾಲೆಜ್ ಅದು ಕೊಟ್ರೆ ಅವ್ರು ಕರೆಕ್ಟ್ ಆಗಿ ಬಿತ್ತಿ ಕರೆಕ್ಟ್ ಆಗಿ ಇಳುವರಿ ಪಡೆದ್ರೆ ಅವ್ರಿಗೆ ಲಾಭ ಆಗುತ್ತೆ ಸರ್. ಹೇಗಮ್ಮ, ಈಗ 4 ವರ್ಷಗಳ ಅವಧಿಯಲ್ಲಿ ಕೃಷಿಯಲ್ಲಿ ಸಾಕಷ್ಟು ವಿಷಯಗಳನ್ನು ತಾವು ಕಲ್ಕೊಂಡ್ರಿ, ನಿನಗೆ ಕಷ್ಟವಾಗಿರುವಂತದ್ದು ಹಾಗೆ ಇಷ್ಟವಾಗಿರುವಂತದ್ದು ಯಾವ ಸಬ್ಜೆಕ್ಟ್? ಸರ್ ಕಷ್ಟ ಅಂತ ಯಾವುದಿಲ್ಲ ಸರ್, ಇಷ್ಟ ಅಂತಂತಂದ್ರೆ ಎಂಟಮಾಲಜಿ ಅಂದ್ರೆ ಹುಳುಗಳ ಬಗ್ಗೆ ತಿಳ್ಕೊಂಡಿದ್ದೀವಲ್ಲ ಸರ್, ಆಮೇಲೆ ನಮ್ ಮುಂಚೆ ಗೊತ್ತಾಗ್ತಿದ್ದಿಲ್ಲ, ಈಗ ಬಾಳೆಹಣ್ಣು ಕಪ್ಪಾಗುತ್ತೆ ಎದಕ್ಕಾಗುತ್ತೆ ಅಂತ ಗೊತ್ತಿರ್ಲಿಲ್ಲ, ಆಮೇಲೆ ಅದು ಮೇಲೆ ಮೇಲೆ ಎಲ್ಲ ಹಿಂಗೆ ಚಿಕ್ಕಿ ಚಿಕ್ಕಿ ಕುತ್ಕೊಂಡ್ ಬಿಡುತ್ತೆ, ಅದೆಲ್ಲ ನಮ್ಗೆ ಎದಕ್ಕಾಗುತ್ತೆ ಅಂತಾನು ಗೊತ್ತಿದ್ದಿಲ್ಲ. ಬಟ್ ಇಲ್ಲಿಗೆ ಬಂದ ಮೇಲೆ ಅದು ಪ್ಯಾಥಾಲಜಿ ಆಂಥ್ರಾಕ್ನೋಸ್ ಆದ್ರೆ ಬ್ಲ್ಯಾಕ್ ಆಗುತ್ತೆ, ಈ ತರ ಎಲ್ಲ ತಿಳ್ಕೊಂಡಾಗ ಒಂದೊಂದನು ಈಗ ಯಾರಾದ್ರೂ ಮನೆಯಲ್ಲಿ ಗೊತ್ತಿಲ್ಲದೆ ಇದೆ ಅದು ಚಿಕ್ಕಾಗಿದೆ ಹಿಂಗೆ ತಿನ್ಬೇಡ, ನಾ ಹೇಳ್ಬೋದು ಯಾಕಂದ್ರೆ ಅದು ರೋಗ ಬಂದಿದೆ ಅದಕ್ಕೆ, ಅದಕ್ಕೆ ಹುಳದ್ದು ಇನ್ಫೆಕ್ಷನ್ ಆಗಿದೆ ಅಂತ. ಸೊ ತಿಳ್ಕೊಂಡಿದ್ದಕ್ಕೆ ಖುಷಿ ಇದೆ ಸರ್. ಏನು ಮುಂದೆ ಕೀಟ ವಿಜ್ಞಾನಿ ಒಂದು ಕನಸಿದೆ? ಹಾ ಸರ್. ಜೊತೆಗೆ ಟಫ್ ಆಗಿರುತ್ತೆ ಸಬ್ಜೆಕ್ಟ್ ತಲೆಬೇನೆ, ಏನೋಡಪ್ಪ ಇದು ಈ ಸಬ್ಜೆಕ್ಟ್ ನನಗೆ ತಲೆನೆ ಹತ್ತಾ ಇಲ್ಲ, ಇದು ಎಷ್ಟು ಓದಿದ್ರು ಕೂಡ ಇದು ನೆನಪಲ್ಲ ಇರೋದಿಲ್ಲ ಅಂತಂದ್ಬಿಟ್ಟು, ಆ ಒಂದು ವಿಷಯ ನಿಮಗೆ ಸರ್ ಆ ತರ ಯಾವುದು ಅನ್ಸಲ್ಲ ಸರ್. ಹೇಗೆ 4 ವರ್ಷದ ಅವಧಿಯಲ್ಲಿ ನಿಮ್ಮ ಮೇಲೆ ಅತಿ ಪರಿಣಾಮ ಬೀರಿದಂತ ಶಿಕ್ಷಕರು ಯಾರನ್ನ ನೆನೆಸ್ಕೊತೀರಿ ಸಂದರ್ಭದಲ್ಲಿ? ಸರ್ ಇಲ್ಲಿ ಎಲ್ಲ ಟೀಚರ್ಸ್ ಬಹಳ ಕೋಆಪರೇಟ್ ಮಾಡ್ತಾರೆ ಸರ್, ಆದ್ರೆ ನನ್ಗೆ ಪರ್ಸನಲಿ ಹೇಳ್ಬೇಕು ಅಂತಂತಂದ್ರೆ ಇವಾಗ ಸತೀಶ್ ಸರ್ ಇದಾರಲ್ಲ ಸರ್ ಎಕನಾಮಿಕ್ಸ್, ಅವ್ರ ಟೀಚಿಂಗ್ ಬಹಳ ಇಂಪ್ರೆಸಿವ್ ಆಗಿತ್ತು ಸರ್. ಸ್ಟಾರ್ಟಿಂಗ್ ಬಂದಾಗ ನಮ್ಗೆ ಎಕನಾಮಿಕ್ಸ್ ಬಗ್ಗೆ ಅಷ್ಟು ಗೊತ್ತಿರಲ್ಲ ಸರ್, ಈಗ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದೀವಿ ಅಂತಂತಂದ್ರೆ ಎಕನಾಮಿಕ್ಸ್ ಬಗ್ಗೆ ಏನು ಗೊತ್ತಿರಲ್ಲ ಸರ್. ಸತೀಶ್ ಸರ್ ಚೆನ್ನಾಗಿ ಹೇಳ್ತಾ ಇದ್ರು, ಅವ್ರ ಟೀಚಿಂಗ್ ಬಹಳ ಇಷ್ಟ ಆಗಿತ್ತು ಸರ್. ಅದಾದ್ಮೇಲೆ ಇವಾಗ ಪ್ರೆಸೆಂಟ್ ಆಗಿ ಎಲ್ಲ ಟೀಚರ್ಸ್ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಸರ್, ಅವ್ರ ಇವರು ಅಂತ ಏನಿಲ್ಲ, ಎಲ್ಲ ಶಿಕ್ಷಕರು ನಿಮ್ಗೆ ಎಲ್ಲ ಒಳ್ಳೆ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಹಾ ಸರ್. ಈಗ ಮಂದಾರ ಹೇಳಮ್ಮ, ಮುಂದೆ ನಿನ್ನ ಕನಸು ಏನ್ ಮಾಡ್ಬೇಕಂತ ಮಾಡಿ ಆಫ್ಟರ್ ಬಿಎಸ್ಸಿ? ಎಂಎಸ್ಸಿ ಇನ್ ಎಕ್ಸ್ಟೆನ್ಷನ್ ಸರ್. ಎಂಎಸ್ಸಿ ಇನ್ ಎಕ್ಸ್ಟೆನ್ಷನ್ ಅಂದ್ರೆ ವಿಸ್ತರಣೆಯಲ್ಲಿ ಹೋಗ್ಬೇಕು ಅಂತ. ಏನಮ್ಮ ಮತ್ತೆ ಏನಾದ್ರೂ ಪಿ ಎಚ್ ಡಿ ಮಾಡ್ಬೇಕಂತ ಆಸೆ ಇದೆಯಾ? ಇನ್ನು ಯೋಚನೆ ಮಾಡಿಲ್ಲ ಸರ್. ನಿನಗೆ ಇಷ್ಟವಾದಂತ ಸಬ್ಜೆಕ್ಟ್ ಯಾವುದು? ಎಕ್ಸ್ಟೆನ್ಷನ್ ಸರ್, ರೈತರ ಮಧ್ಯೆ ಮತ್ತೆ ನಾವು ಅಗ್ರಿಕಲ್ಚರ್ ಸೈಂಟಿಸ್ಟ್ ಮಧ್ಯೆ ನಾವು ಒಂದು ಬ್ರಿಡ್ಜ್ ಆಗಿ ಆಕ್ಟ್ ಮಾಡ್ತೀವಿ ಅಂತ. ರೈತರು ಮತ್ತೆ ಹಾಗೇನೆ ವಿಜ್ಞಾನಿಗಳ ನಡುವೆ ಒಂದು ಸೇತುವೆಯಾಗಿ ಅವರಿಗೆ ಮಾಹಿತಿಯನ್ನು ನೀಡುವುದು, ತರಬೇತಿಯನ್ನು ಕೊಡುವುದು, ಒಂದು ವಿಸ್ತರಣೆಯಲ್ಲಿ ತೊಡಸ್ಕೋಬೇಕು ಅಂತ. ನೀವು ಯಾರನ್ನ ನೆನೆಸ್ಕೊತೀರಿ ಈ ಸಂದರ್ಭದಲ್ಲಿ, ನಿಮ್ಗೆ ಇಷ್ಟವಾದಂತ ಶಿಕ್ಷಕರು ಯಾರು? ಇಲ್ಲಿ ಎಲ್ಲರೂ ಅಷ್ಟೇ ಕೋಆಪರೇಟಿವ್ ಇದಾರೆ ಸರ್. ನನಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ಸ್ವಲ್ಪ ಬಹಳ ಇದು ನಮ್ಗೆ ಹಾರ್ಟಿಕಲ್ಚರ್ ಮಾಡಕ್ ಎಷ್ಟು ಪ್ರೋತ್ಸಾಹ ಅನ್ಸುತ್ತೆ ಅವರು, ಆ ಟೈಪ್ ಟೀಚಿಂಗ್ ಇತ್ತು ಸರ್. ಯಾವ ವಿಷಯವನ್ನ ನೆನೆಸಿಕೊಂಡು ತಾವು ಖುಷಿ ಪಡ್ತೀರಿ ಈ 4 ವರ್ಷಗಳ ಅವಧಿಯಲ್ಲಿ? ನಿಮ್ಗೆ ಇಷ್ಟವಾದಂತ ಒಂದು ಸನ್ನಿವೇಶ, ಏನೋ ಜಗಳಾಡಿದ್ದು, ಏನೋ ಒಂದು ಉಪವಾಸ ಇದ್ದಿದ್ದು, ಬಯಸ್ಕೊಂಡಿದ್ದು, ಅಥವಾ ಏನೋ ಒಂದು ಆಬ್ಸೆಂಟ್ ಆಗಿರೋದು, ಹಾಸ್ಟೆಲ್ಗೆ ಊಟ ಸಿಗಲಾರದಂತದ್ದು, ಸಾಕಷ್ಟು ಅನುಭವಗಳು 4 ವರ್ಷಗಳ ಅವಧಿಯಲ್ಲಿ. ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತದೆ, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇರ್ತದೆ, ನೆನೆಸಿಕೊಂಡು ನಗುವಂತ ಎಕ್ಸ್ಪೀರಿಯನ್ಸ್ಗಳು ಕೂಡ ಇರ್ತವೆ. ಏನಮ್ಮ ಈ ಒಂದು ಸಂದರ್ಭದಲ್ಲಿ ನಮ್ ಆಗ್ರೋನಮಿಯಲ್ಲಿ ಸೆಕೆಂಡ್ ಇಯರ್ ಅಲ್ಲಿ ಕ್ರಾಪ್ ಪ್ರೊಡಕ್ಷನ್ ಇರ್ತಿತ್ತು ಸರ್, ಅವಾಗ ಜಾಸ್ತಿ ಬಯಸ್ಕೋತಿದ್ವಿ ಸರ್, ವೀಡಿಂಗ್ ಮಾಡೋದಕ್ಕೆ, ಅದು ಈಲ್ಡ್ ಬರ್ಲಾರ್ದಕ್ಕೆ, ವಾಟರ್ ಲಾಗಿಂಗ್ ಆಗಿದ್ದಕ್ಕೂ ಸ್ವಲ್ಪ ಅದು ಒಂದ್ ಸ್ವಲ್ಪ ಮೆಮೊರೇಬಲ್ ಅಂತಂದ್ರೆ ಬಯಸ್ಕೊಂಡಿದ್ದು ಇದೆ. ನಂತರ ಅಪ್ರಿಸಿಯೇಷನ್ ಮಾಡಿಸ್ಕೊಂಡಿದ್ದು, ನೋಡಮ್ಮ ಇದು ಮಂದಾರ ನೀನು ಬಹಳಷ್ಟು ಚಲೋ ಮಾಡಿದ್ದಿ, ನಿನಗೆ ಇನ್ನ ಫ್ಯೂಚರ್ ಇದೆ, ನೀನು ಬೇರೆಯವರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಿ ಅಂತ ಅಪ್ರಿಸಿಯೇಷನ್ ಗಳು ಕೂಡ ಇರ್ತವೆ. ಹುಲ್ಗೂರ್ ಸರ್, ಸರ್ ಎಕ್ಸ್ಟೆನ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಹೋಗಿಳ್ತಿದ್ರು. ಆ ಮುಂದಿನ ದಿನಗಳಲ್ಲಿ ವಿಸ್ತರಣೆಯಲ್ಲಿ ಹೋಗ್ಬೇಕಂತ ಕನಸಿದೆ, ಮನೆಯಲ್ಲಿ ಸಪೋರ್ಟ್ ಹೇಗಿದೆ ನಿಂದು? ಮನೆಯಲ್ಲಿ ನಿಮ್ಗೆ ಏನಿಷ್ಟ ಬಂತು ಅದೇ ಮಾಡ್ರಿ ಅಂತಂದ್ರೆ, ಯಾಕಂತಂದ್ರೆ ಈಗ ತಂದೆ ತಾಯಿಗಳ ಒಂದು ಸಪೋರ್ಟ್ ಕೂಡ ಬಹಳ ಮುಖ್ಯ. ಮುಂದೆ ನಾವು ಸ್ನಾತಕ ಪದವಿ, ಸ್ನಾತಕೋತ್ತರ ಪದವಿ ಅಥವಾ ಡಾಕ್ಟರೇಟ್ ಪದವಿ ಪಡ್ಕೋಬೇಕಪ್ಪ ಅಂತಂದ್ರೆ ಕೂಡ ಇಷ್ಟೆಲ್ಲ ಸಾಕಮ್ಮ ಓದ್ತಿದ್ದು ಮುಗಿಸ್ಬಿಡು, ಮತ್ತೆ ಕೆಲಸ ಹುಡುಕು, ಇಲ್ಲ ಅಂತಂದ್ರೆ ಮದುವೆ ಮಾಡ್ಕೊಂಡು ಹೋಗ್ಬಿಡು ಅಂತ ಒಂದು ವಿಚಾರಗಳು ಈ ಸಂದರ್ಭದಲ್ಲಿ ಬರೋದು ಸಾಮಾನ್ಯ. ಒಬ್ಬ ಹೆಣ್ಮಕ್ಕಳಾಗಿ ತಂದೆ ತಾಯಿಗಳು ಈ ತರ ವಿಚಾರ ಮಾಡೋದು, ಎಲ್ಲರ ಮನೇಲಿ ಇದ್ದಿದ್ದೆ. ನಿಮ್ ತಂದೆಯವರು ತಾಯಿಯವರು ಏನ್ ಹೇಳ್ತಾರೆ? ಓದು ಅಂತಾನೆ ಹೇಳ್ತಾರೆ ಸರ್, ಎಷ್ಟಾಗುತ್ತೆ ಅಷ್ಟು ಓದು, ನೋಡೋಣ ಸಾಕಾದಾಗ, ಆದಷ್ಟು ಓದು, ಓದಿಂದನೇ ಇರೋದು ಜೀವನ ಅಂತ ಹೇಳ್ತಾರೆ. ಏನಮ್ಮ ಮತ್ತೆ ದಿವ್ಯ ನಿಮ್ಮ ಮನೇಲಿ ಹೇಗೆ ವಾತಾವರಣ, ನಿಮ್ ತಂದೆಯ ಒಂದು ಸಪೋರ್ಟ್ ಮನೆಯಲ್ಲಿ ವಾತಾವರಣ ಹೇಗೆ, ನಿಮ್ದು ಕೂಡು ಕುಟುಂಬನ ಅಥವಾ ಏನು ಎಲ್ಲರೂ ಬೇರೆ ಬೇರೆ ಆಗಿದ್ರೆ? ಇಲ್ಲ ಸರ್, ಎಲ್ಲರೂ ಬೇರೆ ಬೇರೆ ಆಗಿದ್ದೀವಿ. ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ, ನಾನು ನಮ್ಮ ತಮ್ಮ ನಮ್ಮ ಪಪ್ಪ ನಮ್ಮ ಮಮ್ಮಿ 4 ಜನ ಇರೋದು. ಅವರು ಓದಿಗೆ ಬಹಳ ಸಪೋರ್ಟ್ ಮಾಡ್ತಾರೆ ಸರ್. ಅವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾನು ಇಲ್ಲಿವರೆಗೂ ಬರಕ್ ಆಗ್ತಾ ಇರ್ಲಿಲ್ಲ. ಅವರು ನೀ ಎಲ್ಲಿವರೆಗೂ ಓದ್ತೀಯ ಅಲ್ಲಿವರೆಗೂ ನಾವು ಓದಿಸ್ತೀವಿ ಅಂತಾನೆ ಹೇಳ್ತಾರೆ ಸರ್. ಹಂಗಾಗಿ ಮನೆ ಕಡೆಯಿಂದ ಯಾವುದೇ ಪ್ರೆಷರ್ ಆಗಿರ್ಲಿ ಸ್ಟ್ರೆಸ್ ಆಗಿರ್ಲಿ ನನಗೇನು ಇಲ್ಲ ಸರ್. ಸೊ ಓದ್ತೀನಿ ಇನ್ನು ಮುಂದೆ. ಆಮೇಲೆ ನಮ್ದು 4-5 ಎಕರೆ ಏನಿದೆ ಅಲ್ಲ ಸರ್, ಅದನ್ನ ಲೀಸಿ ಕೊಟ್ಟಿದೀವಲ್ಲ, ಮುಂದೆ ನಾನು ಓದೆಲ್ಲ ಮುಗಿದ್ಮೇಲೆ ಅದನ್ನ ಬೇರೆಯವ್ರಿಗೆ ಮಾದರಿ ಆಗೋ ತರ ಏನಾದ್ರು ಮಾಡ್ಬೇಕು ಅಂತ ಆಸೆ ಇದೆ ಸರ್. ಇಲ್ಲಿನ ವಾತಾವರಣ, ಊಟ ವ್ಯವಸ್ಥೆ, ವಸತಿ ಹೇಗೆ ಹಿಡಿಸುತ್ತಾ ಸಾಕಾಗಿದೆ 4 ವರ್ಷಗಳ ಅವಧಿಯಲ್ಲಿ? ಇಲ್ಲ ಸರ್, ಸ್ಟಾರ್ಟಿಂಗ್ ಬಂದಾಗ ಅಂದ್ರೆ 1 ವರ್ಷ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ಹಿಡಿತು ಸರ್, ಬಟ್ ಇವಾಗ ರಾಯಚೂರು ನಮ್ದೇ ಅಂತ ಫೀಲ್ ಆಗುತ್ತೆ ಸರ್. ರುಚಿಕಟ್ಟಾದ ಊಟ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಇಲ್ಲಿ ಒಂದು ಭದ್ರತೆ ಹೆಣ್ಮಕ್ಳಿಗೆ ಹೇಗಿದೆ ನಮ್ಮ ವಿಶ್ವವಿದ್ಯಾಲಯ? ನಾವು ಸ್ಟೇಟ್ ಟೂರ್ ಅಲ್ಲಿ ಹೋಗಿ ಬಂದಿದೀವಿ ಸರ್ ಬೇರೆ ಕಾಲೇಜಸ್ಗೆಲ್ಲ, ಅದೆಲ್ಲ ನೋಡಿದ್ರೆ ನಮ್ ಕಾಲೇಜು ಉತ್ತಮದಲ್ಲಿ ಅತ್ಯುತ್ತಮ ಅನ್ಸುತ್ತೆ ಸರ್. ಅಷ್ಟು ಚೆನ್ನಾಗಿದೆ ಎಲ್ಲ, ಭದ್ರತೆ ಆಗಿರ್ಬೋದು, ಶಿಕ್ಷಕರ ಒಂದು ಮಾರ್ಗದರ್ಶನ ಆಗಿರ್ಬೋದು, ಅದು ಚೆನ್ನಾಗಿತ್ತಪ್ಪ ಅಂತಂದ್ರೆ ನಮ್ಮ ವ್ಯಕ್ತಿತ್ವ ಕೂಡ ಮುಂದೆ ನಮ್ಮ ಭವಿಷ್ಯ ಚೆನ್ನಾಗಿರ್ತದೆ. ಏನ್ ಹೇಳಕ್ ಇಷ್ಟಪಡ್ತೀಯಮ್ಮ ಜೂನಿಯರ್ಸ್ ಆಯ್ತು ಮತ್ತೆ ಜೊತೆಗೆ ಕೃಷಿಯನ್ನ ಆಯ್ಕೆ ಮಾಡ್ಕೊಳ್ಳೋರಿಗೆ ಏನ್ ಹೇಳ್ತಿ? ಕೃಷಿ ಆಯ್ಕೆ ಮಾಡ್ಕೋಬೇಕು ಅಂತ ಎದಕ್ಕೆ ಹೇಳ್ತೀನಿ ಅಂದ್ರೆ ಸರ್, ನಾವು ಏನೇ ಆದ್ರೂ ಕೂಡ ನಮ್ಗೆ ತಿನ್ನಕ್ ಒಂದೊತ್ತು ಊಟ ಬೇಕು ಅಂತಂದ್ರೆ ರೈತರು ಮಾತ್ರ ಯಾವತ್ತು ಕೆಲಸ ನಿಲ್ಸಕ್ ಆಗಲ್ಲ ಸರ್. ರೈತರ ಅಷ್ಟೇ ಮಾಡ್ಬೇಕು ಅಂತೇನಿಲ್ಲ ಸರ್, ನಾವು ಚೆನ್ನಾಗಿ ಕೃಷಿ ಓದಿ ಅದರಲ್ಲಿ ನಾಲೆಜ್ ಪಡ್ಕೊಂಡ್ರೆ ಅವ್ರಿಗೂ ಕೂಡ ನಾವು ಮಾರ್ಗದರ್ಶನ ಮಾಡ್ಬೋದು, ರೈತರಿಗೆ ಇನ್ನ ಚೆನ್ನಾಗಿ ಬೆಳೆಯಕ್ಕೆ ಇದಕ್ಕೆ ಎನ್ಕರೇಜ್ ಮಾಡ್ಬೋದು. ನಾವು ಕೂಡ ಮುಂದೆ ಅವ್ರಿಗೆ ಮಾದರಿಯಾಗಿ ನಿಂತ್ರೆ ಇನ್ನು ಹೆಚ್ಚೆಚ್ಚು ರೈತರು ಮುಂದೆ ಬರ್ತಾರೆ ಮಾಡಕ್ಕೆ ಅಂತ ಅನ್ಸುತ್ತೆ. ನೋಡಮ್ಮ, ಈಗ ಎಂಟಮಾಲಜಿ ಆಗ್ಬೇಕಂತ ನಿಮ್ದು ಆಸೆ ಇದೆ. ಈಗ ಕೀಟಗಳ ಬಗ್ಗೆ ಅಧ್ಯಯನ ಮಾಡೋದು, ಹಿಡಿಯೋದು, ಅದನ್ನು ಪ್ರಯೋಗ ಮಾಡೋದು ಇಲ್ಲ ಸಾಮಾನ್ಯ ಕೆಲಸ ಅಲ್ಲ, ಯಾಕಂದ್ರೆ ಹುಳುಗಳು ಸಿಗೋದಿಲ್ಲ ಸರ್. ಹೇಗಮ್ಮ ಹೇಗೆ ಅನ್ಸುತ್ತೆ ಸರ್, ಈ ಅಗ್ರಿಕಲ್ಚರ್ ಲೈಫ್ ಅಲ್ಲಿ ನನಗೆ ಬಹಳ ಇಷ್ಟ ಆಗಿದ್ದು ಅಂತಂತಂದ್ರೆ ಇಷ್ಟ ಒಂದು ಮತ್ತೆ ಕಷ್ಟ ಕೂಡ, ಯಾಕಂದ್ರೆ ಹುಳುಗಳು ನಾವು ಬೇಕಂದಾಗ ಸಿಗಲ್ಲ ಸರ್, ಅದನ್ನ ಹುಡುಕಾಡೋದೇ ಒಂಥರ ಖುಷಿ ಸರ್. ಅದು ಸಿಕ್ಕಾಗ ಖುಷಿ ಹೇಳಕ್ಕಾಗಲ್ಲ. ನಾವು ಎಲ್ಲ ಕಡೆ ಅಡ್ಡಾಡ್ತಿದ್ವಿ, ಬೇರೆ ಬೇರೆ ಜಾಗಗಳನ್ನ ನೋಡ್ತಿದ್ವಿ ಎಲ್ಲಿ ಹುಳ ಸಿಗುತ್ತೆ ನಮ್ಗೆ, ಇದೇ ಬೇಕು ಅಂತಂದಾಗ ಅದನ್ನ ಹುಡುಕಾಡಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದ್ವಿ. ನಮ್ಗೆ ಬೇಕು ಅಂತಂದಾಗ ಅದನ್ನ ಹೆಂಗ್ ಪಡ್ಕೋಬೇಕು ಅನ್ನೋದೊಂದು ಛಲ ಆ ಟೈಮಲ್ಲಿ ಇನ್ನ ಹುಟ್ಟುತ್ತೆ ಸರ್. ಯಾಕಂತಂದ್ರೆ ನೋಡ್ತಿರ್ತೀವಿ ಅದನ್ನ ಬಲೆ ಹಾಕೊಂಡು ಬೆಳಗ್ಗೆನೋ ಸಾಯಂಕಾಲನೋ ಮಧ್ಯಾಹ್ನನೋ ಹಿಡ್ಕೊಂಡು ಯಾವಾಗ ಸಿಗ್ತದೆ ಅನ್ನೋದನ್ಬಿಟ್ಟು ಅದು ಕಷ್ಟ ಪಡೋದು ವಿಚಿತ್ರನೇ ಅದು. ಹಾ ಸರ್, ಆ ಕಷ್ಟಪಟ್ಟಾಗ ಆ ಛಲ ಏನು ಬರುತ್ತಲ್ಲ ಸರ್, ಅದನ್ನ ನಮ್ ಲೈಫ್ ಅಲ್ಲೂ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಸರ್. ಆ ಛಲ ಇದ್ದಾಗ ಮಾತ್ರ ನಾವ್ ಏನಾದ್ರು ಮಾಡಕ್ ಸಾಧ್ಯ ಸರ್ ಆತರ. ಈಗ ಮಂದಾರ, ಈಗ ವಿಸ್ತರಣೆಗೆ ಬಂದಾಗ ರೈತ ಬಾಂಧವರಿಗೆ ತಿಳುವಳಿಕೆ ಹೇಳೋದು ಬಹಳ ಸವಾಲಿನ ಕೆಲಸ ಅಂತ ಹೇಳ್ತಾರೆ. ಒಂದು ತರಬೇತಿ ಮಾಡುವಾಗ ರೈತರನ್ನು ಕೂಡಿಸೋದು ಒಂದು ಅದು ದೊಡ್ಡ ಸರ್ಕಸ್ ಮಾಡಿದಂಗೆ ಹೇಳ್ತಾರೆ. ರೈತರ ಜೊತೆ ಒಡನಾಟ ಜಾಸ್ತಿ ಇರಬೇಕಾಗ್ತದೆ. ಹೇಗೆ ನಿನಗೆ ವಿಸ್ತರಣೆಯಲ್ಲಿ ಆಸಕ್ತಿ ಹೇಗೆ ಮೂಡಿತು? ನಾವ್ ರಾವೆಯಲ್ಲಿ ಹೋದಾಗ ಸರ್, ನಮ್ ಊರಲ್ಲಿ ಎಲ್ಲಾ ರೈತರು ಆಸಕ್ತಿ ಜಾಸ್ತಿ ಸರ್, ತಿಳ್ಕೊಬೇಕು ಹೆಂಗೆ ಅಂತ. ದೊಡ್ಡ ರೈತರು ಬಹಳ ಕ್ರಾಪ್ ಸೆಮಿನಾರ್ ಮಾಡ್ಬೇಕಾದ್ರೆ ಏನೇ ಮಾಡ್ಬೇಕಾದ್ರು ಎಲ್ಲರೂ ಅವರಾಗೆ ಬಂದು ಕ್ವಶನ್ಸ್ ಕೇಳಿ ಅವರಾಗೆ ತಿಳ್ಕೊಬೇಕನ್ನೋ ಆಸಕ್ತಿ ನೋಡಿ ನನ್ಗೆ ಒಂದ್ ಸ್ವಲ್ಪ ಇನ್ಸ್ಪಿರೇಷನ್ ಆಯ್ತು. ಏನ್ ಹೇಳುತ್ತೆ ಮಾ ವಿಶ್ವವಿದ್ಯಾಲಯದ ಬಗ್ಗೆ? 4 ವರ್ಷಗಳ ಅವಧಿಯಲ್ಲಿ ಶಿಕ್ಷಣ ಮುಗಿಸಿಕೊಂಡು ಮತ್ತೆ ಹೊರಡ್ತಾ ಇದ್ದೀರಿ, ಬಾಹ್ಯ ಜಗತ್ತಿಗೆ ತಾವು ಒಕ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಏನ್ ಹೇಳಕ್ ಇಷ್ಟಪಡ್ತೀಯಮ್ಮ ಈ ಶಿಕ್ಷಕರಿಗಾಯ್ತು, ನಿನ್ನ ಜೂನಿಯರ್ಸ್ಗಾಯ್ತು, ಮತ್ತೆ ಮುಂದೆ ಭಾವಿ ವಿದ್ಯಾರ್ಥಿಗಳಿಗೆ ಕೃಷಿ ಶಿಕ್ಷಣವನ್ನ ಆಯ್ಕೆ ಮಾಡ್ಕೊಳ್ಳೋರಿಗೆ? ಎಲ್ಲದಕ್ಕೂ ಅಗ್ರಿಕಲ್ಚರೇ ಮೇನ್ ಸರ್ ನಮ್ಗೆ. ಈಗ ಎಲ್ಲಾ ಫೀಲ್ಡು ಒಂದ್ ಕಾರಣಕ್ಕೆ ಬಿದ್ದೋದ್ರೇನು ಅಗ್ರಿಕಲ್ಚರ್ ಯಾವತ್ತೂ ಹೋಗ್ಲಾರ್ದಂತ ಫೀಲ್ಡು, ಹಂಗಾಗಿ ಎಲ್ಲರಿಗೂ ಇಲ್ಲೊಂದು ಅವಕಾಶ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನ್ ಪರ್ಸ್ನಲಿ ಅಗ್ರಿಕಲ್ಚರ್ ಅಲ್ಲಿ ಬಾಳ್ ಕಲ್ತಿದ್ದೀನಿ ಸರ್, ನಮ್ ಪರ್ಸ್ನಾಲಿಟಿ ಆಯ್ತು, ಕರಿಯರ್ ಆಯ್ತು, ಎಲ್ಲಾ ಕಡೆಯಿಂದನು. ಸೊ ಬಹಳ ಒಳ್ಳೇದಿದೆ ಅಗ್ರಿಕಲ್ಚರ್ ಅಂತ ನನ್ನ ಅಭಿಪ್ರಾಯ. ಒಳ್ಳೆದಮ್ಮ, ಬಹಳಷ್ಟು ಸುದೀರ್ಘವಾಗಿ ನನ್ನ ಜೊತೆ ಮಾತನಾಡಿ ತಮ್ಮ ವಿಚಾರಗಳನ್ನ ಹಂಚಿಕೊಂಡ್ರಿ. ಮುಖ್ಯವಾಗಿ ಕೃಷಿ ಮಹಾವಿದ್ಯಾಲಯ ರಾಯಚೂರಿನಲ್ಲಿ ತಾವು ಇದ್ದುಕೊಂಡು 4 ವರ್ಷಗಳ ಕಾಲ BSc ಆನರ್ಸ್ ಕೃಷಿ ಪದವಿಯನ್ನ ಮುಗಿಸಿ ಮತ್ತೆ ಬೇರೆ ಉನ್ನತ ಶಿಕ್ಷಣಕ್ಕೆ ತಾವು ಹೋಗುವಂತಹ ಅಪೇಕ್ಷೆಯನ್ನ ನನ್ನ ಜೊತೆ ವ್ಯಕ್ತಪಡಿಸಿದ್ರಿ. ಒಟ್ಟಿನಲ್ಲಿ ನಮ್ಮ ಶಿಕ್ಷಣ ನಮ್ಮ ವ್ಯಕ್ತಿತ್ವದ ಜೊತೆಗೆ ರೈತ ಬಾಂಧವರಿಗೆ ನಮ್ಮ ಸಮುದಾಯಕ್ಕೆ ಅದು ಒಳ್ಳೆಯದಾಗಿ ಅವರಿಗೆ ಅನುಕೂಲ ಆಗುವಂತಹ ಒಂದು ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಂಡ್ರೆ ನಮ್ಮ ಪಡೆದುಕೊಂಡಂತಹ ಶಿಕ್ಷಣಕ್ಕೂ ಹಾಗೇನೆ ನಮ್ಮ ತಂದೆ ತಾಯಿಗಳಿಗೂ ನಮ್ಮ ಮೇಲೆ ಇಟ್ಟಂತಹ ಒಂದು ಭರವಸೆಗೆ ಒಂದು ಸಾರ್ಥಕ ಮನೋಭಾವನೆ ಆಗ್ತದೆ. ಕೃಷಿ ಶಿಕ್ಷಣ ಮುಗಿಸಿದ ಮೇಲೆ ತಾವುಗಳೇನು ಕೀಟ ವಿಜ್ಞಾನಿ ಹಾಗೆಯೇ ವಿಸ್ತರಣಾ ವಿಜ್ಞಾನಿಗಳೇನು ಕನಸು ಕಂಡಿದ್ದೀರಿ ಅದು ನೆನಸಾಗಲಿ. ನಿಮ್ಮ ಕೃಷಿ ಶಿಕ್ಷಣದಿಂದ ನಮ್ಮ ರೈತಾಪಿ ವರ್ಗದವರಿಗೆ ಒಳ್ಳೆಯ ಬದುಕಾಗಲಿ, ಒಳ್ಳೆಯ ಮಾಹಿತಿ ಸಿಕ್ಕು, ಅವರ ಆದಾಯದಲ್ಲಿ ಹೆಚ್ಚಳ ಆಗಲಿ ಅಂತ ಹೇಳ್ತಾ ನನ್ನೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳಮ್ಮ. ನಮಸ್ಕಾರ. ಇದುವರೆಗೆ ಕೃಷಿ ಶಿಕ್ಷಣದ ಮಹತ್ವ ಕುರಿತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಅಂತಿಮ ಕೃಷಿ ವಿದ್ಯಾರ್ಥಿನಿಯರಾದ ಭಾಗ್ಯ ಮತ್ತು ಮಂದಿರ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅಮರೀಶ್ ಆಶಿಹಾಳ್. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 32-33 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 18-20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 90-91% ಮತ್ತು ಕನಿಷ್ಠ ಆರ್ದ್ರತೆ 37-39% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 2-3 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆಯನ್ನು ರೈತ ಬಾಂಧವರಿಗೆ ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ತಿಳಿಪಡಿಸುವುದೇನೆಂದರೆ, ನೀರಾವರಿ ಸೌಲಭ್ಯವಿದ್ದರೆ ಕಡಲೆ ಮತ್ತು ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಉತ್ತಮ ಆದಾಯವನ್ನು ಪಡೆಯಬಹುದು. ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡು ಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಿ. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂತಂದರೆ ಏಕದಳ ಧಾನ್ಯಗಳು ತೇವಾಂಶ ಶೇಕಡ 11-12, ದ್ವಿದಳ ಧಾನ್ಯಗಳ ತೇವಾಂಶ ಶೇಕಡ 9, ಎಣ್ಣೆ ಕಾಳುಗಳ ತೇವಾಂಶ ಶೇಕಡ 8 ಮತ್ತು ತರಕಾರಿ ಬೀಜಗಳು ಶೇಕಡ 5-6 ಇದರಿಂದ ಹೆಚ್ಚು ದಿನ ಬೀಜಗಳು ಕೆಡದಂತೆ ಸಂರಕ್ಷಣೆ ಮಾಡಬಹುದು. ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ಕಡಿಮೆ ಮಾಡಬಹುದು. ಮುಂಚಿತವಾಗಿ ಬಿತ್ತಿದ ಜೋಳವು ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ಕಟಾವು ಮಾಡಬೇಕು. ಮುಂಚಿತವಾಗಿ ಬಿತ್ತಿದ ಕಡಲೆಯು ಕಟಾವಿಗೆ ಬಂದಿದ್ದು ತಾಪಮಾನ ಅಧಿಕವಾಗುತ್ತಿರುವುದರಿಂದ ಕಾಯಿ ಉದುರುವುದನ್ನು ತಡೆಯಲು ಬೆಳಗಿನ ಸಮಯದಲ್ಲಿ ಕಟಾವು ಮಾಡಬೇಕು. ಇನ್ನು ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೇರುಗಳನ್ನು ಅದೋಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ ಶೇಕಡ 25% ಕಡಿಮೆ ಮಾಡಬಹುದು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ರೈತರಿಗೆ ತಿಳಿಯಪಡಿಸುವುದೇನೆಂದರೆ ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಮತ್ತು ಔಡಲ 10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಎಣ್ಣೆಯಿಂದ ಬೀಜೋಪಚಾರ ಮಾಡಿದ ನಂತರ ಉಗ್ರಾಣದಲ್ಲಿ ಸಂಗ್ರಹಿಸಿಡುವುದರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರಿ ಕೀಟದ ಬಾಧೆಯನ್ನು ತಡೆಗಟ್ಟಬಹುದು. ಈಗಾಗಲೇ ಕೊಯ್ಲು ಮಾಡಿದ ತೊಗರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಗೋಣಿ ಚೀಲದಲ್ಲಿ ಶೇಖರಿಸಿ ಇಡಬೇಕು. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮಿಕ್ವಿನ್ ಬೆಂಜೋಯೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ನಿಂಟಿನಲ್ಲಿ ಪ್ರೋಲ್ 18.5 SCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿ ಕೊಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇನ್ನು ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಇನ್ನು ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಹಾಲಿನ ಗುಣಮಟ್ಟವು ಕೂಡ ಸುಧಾರಿಸುತ್ತದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ, ರಾಯಚೂರು ಲಿಂಗಸ್ಗುರು ಹಾಗೂ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ, ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಕಡಲೆ ಜವಾರಿ ಸ್ಥಳೀಯ 5,087-5,789 ರೂಪಾಯಿ. ಹತ್ತಿ ಹೈಬ್ರಿಡ್ 44, 6,200 ರೂಪಾಯಿಯಿಂದ 7,700 ರೂಪಾಯಿ. ಗೋವಿನ ಜೋಳ 5,686 ರೂಪಾಯಿಯಿಂದ 7,449 ರೂಪಾಯಿ. ನೆಲಗಡಲೆ, ಶೇಂಗಾ, ಘುಂಗ್ರಿ 3,485 ರೂಪಾಯಿಯಿಂದ 5,959 ರೂಪಾಯಿ. ಭತ್ತ, ಸೋನಾ ಮಸೂರಿ 2,066 ರೂಪಾಯಿಯಿಂದ 2,741 ರೂಪಾಯಿ. ಸೂರ್ಯಕಾಂತಿ 4,701 ರೂಪಾಯಿಯಿಂದ 4,701 ರೂಪಾಯಿ. ತೊಗರಿ ಕೆಂಪು 7,005 ರೂಪಾಯಿಯಿಂದ 8,040 ರೂಪಾಯಿ. ತೊಗರಿ ಬಿಳಿ 7,105 ರೂಪಾಯಿಯಿಂದ 7,505 ರೂಪಾಯಿ. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಭತ್ತ, ಸೋನಾ ಮಸೂರಿ 2,000 ರೂಪಾಯಿಯಿಂದ 2,500 ರೂಪಾಯಿ. ಭತ್ತ, ಹಳೆ ಸೋನಾ ಮಸೂರಿ 2,450 ರೂಪಾಯಿಯಿಂದ 2,450 ರೂಪಾಯಿ. ಅಕ್ಕಿ ಇತರೆ 2,800 ರೂಪಾಯಿಯಿಂದ 2,800 ರೂಪಾಯಿ, ಗೋಧಿ ಇತರೆ 2,800 ರೂಪಾಯಿಯಿಂದ 2,800 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಇತರೆ 2,300 ರೂಪಾಯಿಯಿಂದ 3,200 ರೂಪಾಯಿ, ಕಡಲೆ 5,600 ರೂಪಾಯಿಯಿಂದ 6,300 ರೂಪಾಯಿ, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 2,480 ರೂಪಾಯಿಯಿಂದ 2,480 ರೂಪಾಯಿ, ತೊಗರಿ 7,150 ರೂಪಾಯಿಯಿಂದ 7,950 ರೂಪಾಯಿ. ಇದುವರೆಗೆ ರಾಯಚೂರು, ಮಾನ್ವಿ ಹಾಗೂ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆಯನ್ನ ಕೇಳಿದಿರಿ. ಇದಾಗಿತ್ತು ಇವತ್ತಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಜನಪದ ಸಂಗೀತ ಕಾರ್ಯಕ್ರಮ. ದೀಪಾವಳಿ ಬೋನಸ್ ಸಿಗ್ತಾಯೇನು? ಅದಕ್ಕಿಂತ ದೊಡ್ಡದು ಶೀಘ್ರವೇ ಏನಾಯ್ತು? ದೀಪಾವಳಿ ನೋಡ್ರಿ ಸಿಗ್ತಾಯೇನು? ಅದಕ್ಕಿಂತ ದೊಡ್ಡದು ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ಗದಲ್ಲಿ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಅರೇ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮ್ಗೂ ಮೆಸೇಜ್ ಬರ್ತಾ ಇರ್ಬೋದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ ನ ಬೆಲೆ ಹೆಚ್ಚುತ್ತೆ, ಆಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮ್ಗೆ ಹಣ ಕಳೆದುಕೊಳ್ಳೋಕಿದ್ರೆ ಡೌನ್ಲೋಡ್ ಮಾಡಿ. ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. BPL ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, APL ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1-4555 ಅಥವಾ 1-800-4258-330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಜನಪದ ಸಂಗೀತದಲ್ಲಿ ಕೇಳಿ ಸಿಂಧನೂರು ತಾಲೂಕಿನ ಅರಳಹಳ್ಳಿ ಗ್ರಾಮದ ತಿಮ್ಮಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. ಕರುನಾಡಿನ ಭೂಮಿ ಒಳಗ ಕಿತ್ತೂರ ಸಂಸ್ಥಾನವೋ, ಕಿತ್ತೂರ ಸಂಸ್ಥಾನವೋ, ಕಿತ್ತೂರ ಸಂಸ್ಥಾನದೊಳಗ ಸಂಗೊಳ್ಳಿ ಎಂಬ ಗ್ರಾಮವೋ, ಕಿತ್ತೂರ ಸಂಸ್ಥಾನದೊಳಗ ಸಂಗೊಳ್ಳಿ ಎಂಬ ಗ್ರಾಮವೋ, ಕಿತ್ತೂರ ಸಂಸ್ಥಾನದೊಳಗ ಸಂಗೊಳ್ಳಿ ಎಂಬ ಗ್ರಾಮವೋ, ಕಿತ್ತೂರ ಮೆಟ್ಟಿದ ನಾಡಿನೊಳಗ ಹುಟ್ಟಿ ಬಂದನು ರಾಯಣ್ಣು, ಹುಟ್ಟಿ ಬಂದನು ರಾಯಣ್ಣು, ತಂದೆ ಭರಮಣ್ಣ ತಾಯ ಕೆಂಚಮನು ದರದಲ್ಲಿ ಜನಿಸನು, ತಂದೆ ಭರಮ ಮನುದರದಲ್ಲೇ ಜನಿಸನು ತಂದೆ ಬರಮಣ ತಾಯ ಕೆಂಚ ಮನುದರದಲ್ಲೇ ಜನಿಸನು ಬೆಳೆಯೋ ಆಶರೆ ಮೊಳಕೆಯಂತೆ ಬಾಲ್ಯದಲ್ಲಿ ವೀರನಾದನು ಬಾಲ್ಯದಲ್ಲಿ ವೀರನಾದನು ಗರಡೆ ಮನೆಯೊಳ ಬಾಳಣ್ಣ ಚನ್ನ ಬಸವಣ್ಣರ ಸ್ನೇಹ ಮಾಡ್ಯಾನು ಗರಡೆ ಮನೆಯೊಳ ಬಾಳಣ್ಣ ಚನ್ನ ಬಸವಣ್ಣರ ಸ್ನೇಹ ಮಾಡ್ಯಾನು ಗರಡೆ ಮನೆಯೊಳ ಬಾಳಣ್ಣ ಚನ್ನ ಬಸವಣ್ಣರ ಸ್ನೇಹ ಮಾಡ್ಯಾನು ಗರಡೆ ಮನೆಯೊಳ ಬಾಳಣ್ಣ ಚನ್ನ ಬಸವಣ್ಣರ ಸ್ನೇಹ ಮಾಡ್ಯಾನು ನಿತ್ಯ ಕಾಲದ ಕೆತ್ತುರ ಸಂಸ್ಥಾನ ಕಾಯ ಕಾಯತ್ತಿದ್ದನು ರಾಯಣ್ಣ ವೀರ ರಾಣಿಯ ಚನ್ನಮ್ಮ ತಾಯಿಗೆ ದತ್ತ ಪುತ್ರ ಎನಿಸನು ವೀರ ರಾಣಿಯ ಚನ್ನಮ್ಮ ತಾಯಿ ದತ್ತ ಪುತ್ರ ಎನಿಸನು ವೀರ ರಾಣಿಯ ಚನ್ನಮ್ಮ ತಾಯಿಗೆ ದತ್ತ ಪುತ್ರ ಎನಿಸನು ವೀರ ರಾಣಿಯ ಚನ್ನಮ್ಮ ಬ್ರಿಟಿಷರ ಗೋತಂತ್ರಕ್ಕೆಲ್ಲ ಶಡ್ಡ ಒಡೆದ ನಿಂತನು ಯುದ್ಧ ಮಾಡಬೇಕಂದನು ತಾಯಿ ಚೆನ್ನಮ್ಮಳ ಅಪ್ಪಣೆಗಾಗಿ ಕಾಯುತ್ತಿದ್ದನು ತಾಯಿ ಚೆನ್ನಮ್ಮನ ಅಪ್ಪಣೆಗಾಗಿ ಕಾಯುತ್ತಿದ್ದನು ತಾಯಿ ಚೆನ್ನಮ್ಮಳ ಅಪ್ಪಣೆಗಾಗಿ ಕಾಯುತ್ತಿದ್ದನು ತಾಯಿ ಚೆನ್ನ ರಾಯನ ಮಾತ ಕೇಳಿ ಚೆನ್ನಮ್ಮ ಯುದ್ಧ ಕಪ್ಪಣೆ ಕೊಟ್ಟಳು ಯುದ್ಧ ಕಪ್ಪಣೆ ಕೊಟ್ಟಳು ರಾಯನ ಆರ್ಭಟ ನೋಡಿ ಬ್ರಿಟಿಷರ ದಿಕ್ಕ ಪಾಲಾಗಿ ಹೋದರು ರಾಯನ ಆರ್ಭಟ ನೋಡಿ ಬ್ರಿಟಿಷರ ದಿಕ್ಕ ಪಾಲಾಗಿ ಹೋದರು ರಾಯನ ಆರ್ಭಟ ನೋಡಿ ಬ್ರಿಟಿಷರ ದಿಕ್ಕ ಪಾಲಾಗಿ ಹೋದರು ಕಪಟ ಗುಣದ ಬ್ರಿಟಿಷರೆಲ್ಲ ಮೋಸದ ಸಂತೋಡ್ಯರು ಮೋಸದ ಸಂತೋಡ್ಯರು ಮೋಸ ಮಾಡಲೆಂದ ದೇಶ ದ್ರೋಹಿಗಳ ಕರ ತಂದರು ಮೋಸ ಮಾಡಲೆಂದ ದೇಶ ದ್ರೋಹಿಗಳ ಕರ ತಂದರು ಮೋಸ ಮಾಡಲೆಂದ ದೇಶ ದ್ರೋಹಿಗಳ ಕರ ತಂದರು ಮೋಸ ಯುದ್ಧ ಮಾಡುವ ಸಿಡಿವ ಮದ್ದಿಗೆ ನೀರು ಬೆರಿಕೆ ಮಾಡ್ಯಾರು ನೀರು ಬೆರಿಕೆ ಮಾಡ್ಯಾರು ಮೋಸ ವಂಚನೆಯಿಂದ ಬ್ರಿಟಿಷರು ಯುದ್ಧವನ್ನು ಗೆದ್ದರು ಮೋಸ ವಂಚನೆಯಿಂದ ಬ್ರಿಟಿಷರು ಯುದ್ಧವನ್ನು ಗೆದ್ದರು ಮೋಸ ವಂಚನೆಯಿಂದ ಬ್ರಿಟಿಷರ ಯುದ್ಧವನ್ನು ಗೆದ್ದರು ಮೋಸ ಯುದ್ಧವನ್ನು ಗೆದ್ದ ಆಂಗ್ಲರು ಚೆನ್ನಮ್ಮನ ಸೆರೆ ಹಿಡಿದರು ಕಾರಾಗೃಹದಲ್ಲಿಟ್ಟರು ಕಿತ್ತೂರೆಂಬ ಸಂಸ್ಥಾನಕ್ಕೆ ಕಾಡಗತ್ತಲಗೌದವು ಕಿತ್ತೂರೆಂಬ ಸಂಸ್ಥಾನಕ್ಕೆ ಕಾಡಗತ್ತಲಗೌದವು ಕಿತ್ತೂರೆಂಬ ಸಂಸ್ಥಾನಕ್ಕೆ ಕಾಡಗತ್ತಲಗೌದವು ತಾಯಿ ಬಂದೆ ತಳಾದಳೊಂದು ರಾಯ ಕೋಪಗೊಂಡನು ಯುದ್ಧ ಮಾಡಬೇಕಂದನು ಊರ ಬಿಟ್ಟನ ಅಡವೆ ಒಕ್ಕನ ದಂಡ ಕಟ್ಟಲ ಹೊರಟನು ಊರ ಬಿಟ್ಟನ ಅಡವೆ ಒಕ್ಕನ ದಂಡ ಕಟ್ಟಲ ಹೊರಟನು ಊರ ಬಿಟ್ಟನ ಅಡವೆ ಒಕ್ಕನ ದಂಡ ಕಟ್ಟಲ ಹೊರಟನು ಊರ ಬಿಟ್ಟನ ಅಡವೆ ತಾಯಿ ನಾಡ ಸೇವೆಗಾಗಿ ಕಂಕಣ ಕಟ್ಟೆ ಕೊಂಡರು ದಂಡ ಕಟ್ಟೆ ನಿಂತರು ಶತ್ರುಗಳ ಸಂಹಾರಕ್ಕಾಗಿ ಯುದ್ಧ ಮಾಡಲು ಹೊರಟರು ಶತ್ರುಗಳ ಸಂಹಾರಕ್ಕಾಗಿ ಯುದ್ಧ ಮಾಡಲು ಹೊರಟರು ಪುತ್ರಗಳ ಸಂಹಾರಕ್ಕಾಗಿ ಯುದ್ಧ ಮಾಡಲು ಹೊರಟರು. ಶತ್ರುಗಳ ಸಂಹಾರಕ್ಕಾಗಿ ಯುದ್ಧ ಮಾಡಲು ಹೊರಟರು. ಉಂಡ ಮನೆಗೆ ಜಂತೆ ಎಣಿಸುವ ನೀಚ ಬಂಧುಗಳಿದ್ದರು. ಬೆನ್ನಿಗೆ ಚೋರೆ ಹಾಕುವರು ಕಪಟ ದ್ರೋಹಿಗಳಿಂದ ವೀರ ರಾಯ ಬಂಧಿತನಾದನು. ಕಪಟ ದ್ರೋಹಿಗಳಿಂದ ವೀರ ರಾಯ ಬಂಧಿತನಾದನು. ಕಪಟ ದ್ರೋಹಿಗಳಿಂದ ವೀರ ರಾಯ ಬಂಧಿತನಾದನು.